ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಸಿಗುವುದು ಪೆನ್ಷನ್ನ ಆಸರಿಯು ಆಗದು ನಿರಾಸರೇ ಇನ್ನು ಸಿಗುವುದು ಸಂತಸದ ಕ್ಷಣವು ಕಳೆಯುವುದು ಸುಖದಿಂದ ವೃದ್ಧಾಪ್ಯ ರಕ್ಷಿತ ಆಗುವ ಅನ್ನದಾತ ಸುರಕ್ಷಿತ ಆಗುವ ಅನ್ನದಾತ ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 55-200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18-40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ಇಂದಿನ ಕಾರ್ಯಕ್ರಮದಲ್ಲಿ ಕೇಳಿ ಕಾಳಿ ರೈತ ಉತ್ಪಾದಕ ಕಂಪನಿ ಮೂಲಕ ಗೆಡ್ಡೆ ಗೆಣಸು ಅಭಿವೃದ್ಧಿ. ಈ ಕುರಿತು ಜೊಯ್ಡಾ ತಾಲೂಕಿನ ಕುಂಬಾರವಾಡದ ಡಾ ಜಯಾನಂದ್ ಎಚ್ ಡೇರಿಕರ್ ಅವರೊಂದಿಗೆ ಸಂದರ್ಶನ. ಡಾಕ್ಟರ್ ಜಯಾನಂದ್ ಎಚ್ ಡೇರೇಕರ್ ಅವರೇ ನಮಸ್ಕಾರ. ನಮಸ್ಕಾರ. ಜೋಯಿಡದಂತಹ ಒಂದು ಗ್ರಾಮೀಣ ಪ್ರದೇಶದಲ್ಲಿ ಇಂತಹ ಒಂದು ಗೆಡ್ಡೆ ಗೆಣಸು ಮೇಳವನ್ನು ಆಯೋಜಿಸಬೇಕು ಅಂತ ನಿಮಗೆ ಹೇಗೆ ಆಸಕ್ತಿ ಬಂತು? ಇಂಥ ಒಂದು ಸಂಘಟನೆಗೆ ಏನು ಕಾರಣ, ಹಿನ್ನೆಲೆ ಏನು? ಸುಮಾರು 10 ವರ್ಷಗಳ ಹಿಂದೆ ಒಂದು ಸಂಶೋಧನೆ ಕ್ಷೇತ್ರ ಅಧ್ಯಯನಕ್ಕಾಗಿ ನಾನು ಮತ್ತು ನನ್ನ ಗುರುಗಳಾದ ಬಾಲಚಂದ್ರ ಹೆಗಡೆ ಸೇರಿ ಮತ್ತು ನನ್ನ ಸ್ನೇಹಿತ ನರಸಿಂಹ ಭಟ್ ಚಾಪ್ಕಂಡ್ ಅವರು 3 ಜನ ನಾವು ಒಂದು ಹಳ್ಳಿಗೆ ಹೋಗಿದ್ವಿ. ಜೋಡಾ ತಾಲೂಕಿನಿಂದ ಸುಮಾರು 46 ಕಿಲೋಮೀಟರ್ ದೂರದಲ್ಲಿ ಇರುವಂತಹ ಒಂದು ಡಿಗ್ಗಿಯಿಂದ 3 ಕಿಲೋಮೀಟರ್ ಪಾರ್ಶಿತ ಅಂತ ಸಣ್ಣ ಹಳ್ಳಿ, ಅದು ಬರೀ 4 ಮನೆ ಇರುವಂಥ ಸಣ್ಣ ಪುಟ್ಟ ಹಳ್ಳಿ, ಆದರೆ ಬ್ಯೂಟಿಫುಲ್ ವಿಲೇಜ್. ಅಷ್ಟು ಚಂದ ಹಳ್ಳಿಯಲ್ಲಿ ಹೋದ್ವಿ. ನಮಗೆ ಲೇಟ್ ಆಗಿತ್ತು, ಲೇಟ್ ಅಡುಗೆ ಹೋದ ತಕ್ಷಣ ಅವರು ಈ ಗಡ್ಡೆ ಗೆಣಸು ಇದರಿಂದ ಅಡುಗೆ ಮಾಡಿದ್ವಿ. ವಿದಿನ್ ಹಾಫ್ ಆನ್ ಅವರಲ್ಲಿ ಅಡುಗೆ ಮಾಡಿ ತುಂಬ ಚಂದ ಅಡುಗೆ ಮಾಡಿದ್ದು ರೋಹಿದಾಸ್ ಮಿರಾಶಿ ಮತ್ತು ಸರಸ್ವತಿ ದಂಪತಿಗಳು. ಆ ಸರಸ್ವತಿ ಮಿರಾಶಿ ಮಾಡಿದ ಅಡುಗೆ ಆ ರುಚಿ ಎಷ್ಟು ಚೆನ್ನಾಗಿತ್ತು ಅಂತ ತಕ್ಷಣ ಬಾಲಚಂದ್ರ ಹೆಗಡೆ ಅಲ್ಲಿ ಆವತ್ತು ಅಲ್ಲಿ ನಾವು ಹಾಲ್ಟ್ ಮಾಡಿದ್ವಿ. ಹಾಲ್ಟ್ ಮಾಡಿದಾಗ ಬೆಳಗ್ಗೆ ಪುನಃ ಇದೇ ಗಡ್ಡೆ ಗೆಣಸಿದ ಅಕ್ಕಿ ಮತ್ತು ಜೇನುತುಪ್ಪ ಕೊಟ್ಟ ತಕ್ಷಣ ಬ್ರೇಕ್ಫಾಸ್ಟ್ ಮಾಡುವಾಗ ಹೇಳಿದ್ರು, ಜಯಾನಂದ್ ಈ ಥರ ಎಷ್ಟು ಗಡ್ಡೆ ಗೆಣಸು ಇದೆಯಾ ನಿಮ್ಮ ಇದರಲ್ಲಿ ಅಂತ ಅವರು ಕೇಳಿದ್ರು. ನಾನು ಹೇಳಿದೆ ಜಾಸ್ತಿ ಏನೂ ಇರೋದಿಲ್ಲ, ಬಟ್ ಭಾಳಷ್ಟು ವೆರೈಟೀಸ್ ಇದೆ ಅಂತ ಹೇಳಿದ್ರು. ಹಾಗಾದರೆ ಇದು ದಾಖಲೆ ಮಾಡಬೇಕಲ್ಲ, ಎಲ್ಲಾದರೂ ನಾವು ಏನಾದರೂ ಮಾಡೋಣ, ಮತ್ತು ಇದು ಮಾರ್ಕೆಟ್ ಯಾರು ಇಷ್ಟು ಚೆನ್ನಾಗಿ ಇರುವಂಥ ರುಚಿ ಕೊಡುವಂಥ ಈ ಗಡ್ಡೆ ಗೆಣಸು ಇದೆ ಅದು ಜನರಿಗೆ ಗೊತ್ತಿಲ್ಲ ಅಲ್ಲ, ಜನರಿಗೆ ಪರಿಚಯ ಮಾಡಲಿಕ್ಕೆ ಏನಾದರೂ ಮಾಡೋಣ ಅಂತ ಹೇಳಿದಾಗ ಒಂದು ಮೇಳ ಮಾಡಿ ನೋಡೋಣ ಅಂತ ಹೇಳಿದರು. ಆವಾಗ ಅದು ಒಂದು ಸ್ಪಾರ್ಕ್. ಬರೇ ನಾವು ಕುಣಬಿ ಸಮುದಾಯ ಅಥವಾ ಅರಣ್ಯವಾಸಿ ಸಮುದಾಯ, ವಿಶೇಷವಾಗಿ ಕುಣಬಿ ಮರಾಠ ಮತ್ತು ದೇವಳಿ ಸಮುದಾಯದವರು ಸಾಮಾನ್ಯ ಎಲ್ಲ ಮನೆ ಎದುರುಗಡೆ ಅಥವಾ ಮನೆ ಹಿಂದ್ಗಡೆ ಬೆಳೀತಾ ಇರುವಂಥ ಈ ಗಡ್ಡೆ ಗೆಣಸುಗಳು, ಅದನ್ನು ನಾವು ಜಸ್ಟ್ ಹೊರ ಜಗತ್ತಿಗೆ ಪರಿಚಯ ಮಾಡೋಣ ಅಂತ ಹೇಳಿ ಗಡ್ಡೆ ಗೆಣಸು, ಮೊದಲನೇ ಗಡ್ಡೆ ಗೆಣಸು ಮಾಡೋಣ ಅಂತ ಅವರು ಹೇಳಿದರು. ಅವರ ಕಲ್ಪನೆ, ಬಾಲಚಂದ್ರಗೌಡ ಕಲ್ಪನೆ, ಅದು ಸಕಾರೂಪ ಎಲ್ಲ ತಂದಿದ್ದು ನಾನು ಮತ್ತು ನರಸಿಂಹ ಭಟ್ಟ ಮತ್ತು ನನ್ನ ಬ್ರದರ್ ವಿಷ್ಣು ಡೇರೇಕರ್ ಸೇರಿ ಈ ಕಡೆಗೆ ಜೋಡಾದಲ್ಲಿ ಮಾಡೋಣ ಅಂತ ಒಂದು ವಿಚಾರ ಬಂದಿದೆ. ಒಂದು ಉದ್ದೇಶ ಇಷ್ಟೇ ಇದ್ದಿತ್ತು, ಹೊರ ಜಗತ್ತಿಗೆ ಇದು ಒಳ್ಳೆ ಆಹಾರ ಪರಿಚಯ ಮಾಡಬೇಕು ಮತ್ತು ಇದರಿಂದ ರೈತರಿಗೆ ದುಡ್ಡು ಬರಬೇಕು ಅಂತೇಳಿ. ಕಳೆದ 10 ವರ್ಷಗಳ ಪ್ರಗತಿಯನ್ನು ನೀವು ಯಾವ ರೀತಿ ದಾಖಲಿಸ್ತೀರಿ, ಆಮೇಲೆ ಜನರ ಒಂದು ಪ್ರತಿಕ್ರಿಯೆ ಎಲ್ಲ ಹೇಗಿದೆ ಬೆಳೆಗಾರರದ್ದು ಮತ್ತು ಗ್ರಾಹಕರದ್ದು? ಅದೇ ಫಸ್ಟ್ ನಾವು ಗೆಡ್ಡೆ ಗೆಣಸು ಮಾಡಿದಾಗ ಅದೇ ನಾವು ಪರಿಚಯ ಮಾಡೋಣ ಅಂತ ಒಂದೇ ಕಾರಣಕ್ಕಾಗಿ ಮಾಡಿದ್ದು. ಸ್ಟಾರ್ಟಿಂಗ್ನಲ್ಲಿ ಏನಾಯಿತು, ಇದು ಎಷ್ಟು ಜನ ಬರ್ತಾರೋ ಇದೆಲ್ಲ ಗೊತ್ತಿಲ್ಲ, ಅಂದರೆ ಒಂದು ಮಾಡೋಣ ಅಂತ ಮಾಡಿದ ತಕ್ಷಣ ಆದರೆ ಒಂದು ನಾವು ಒಳ್ಳೆ ಕೆಲಸ ಆಗಿತ್ತಂದರೆ ಅದೇ ಗಡ್ಡೆ ಗೆಣಸು ಮೇಳಕ್ಕೆ ಸಿಟಿ ಸಿಆರ್ಐ ಸೆಂಟ್ರಲ್ ಟ್ಯೂಬರ್ ಕ್ರಾಪ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ತ್ರಿವೆಂಡ್ರಮ್ನಲ್ಲಿ ಇರೋದು ಇಡೀ ದೇಶದ್ದು, ಆ ಸೈಂಟಿಸ್ಟ್ಗಳನ್ನು ನಾವು ಇನ್ವೈಟ್ ಮಾಡಿದ್ದು. ಅವರು ಬಂದ ತಕ್ಷಣ ಖುಷಿ ಆಯಿತು ಅವರಿಗೆ, ಇಲ್ಲಿ ಇರುವಂಥ ಡೈವರ್ಸಿಟಿ ಆ ಸೈಜ್ ಎಲ್ಲ ನೋಡಿದ ತಕ್ಷಣ ಅವರು ಹೇಳಿದ್ದು, ಆ ಗಡ್ಡೆ ಗೆಣಸು ಇದು ಮೇಳಕ್ಕೆ ಬಂದಾಗ ಅವ್ರು ಹೇಳಿದ್ರು ಇದಕ್ಕೆ ಒಳ್ಳೆ ಭವಿಷ್ಯ ಇದೆ ಅಂತ ಅವ್ರು ಹೇಳಿದ್ದು. ಬಟ್ ಒಂದು ಆರ್ಗನೈಸ್ ಮಾಡೋಣ ಅಂತ ನಿಮ್ಗೆ ಎಲ್ಲರಿಗೂ ಗೊತ್ತಿರ ಎಷ್ಟು ನಾವು ಕಷ್ಟ ಎಲ್ಲ ಇದು ಬೇಕು ಅದೆಲ್ಲ ಮಾಡಿದ ತಕ್ಷಣ ಆಯ್ತು. ಹೇಗಾದ್ರೂ ಆ ವರ್ಷದ ನಾವು ಗಡ್ಡೆ ಗೆಣಸು ಮೇಳ ಮುಗಿತು. 14 ವೆರೈಟೀಸ್ ಆ ವರ್ಷದಲ್ಲಿ ದಾಖಲಾಗಿತ್ತು. ಸುಮಾರು 84 ಅಷ್ಟು ರೈತರು ಬಂದಿತ್ತು. ಅದು ನಮಗೆ ಒಂದು ಇನ್ನು ಮುಂದೆನೂ ಮಾಡಬಹುದು ಅಂತ ಒಂದು ಅದೇ ಫಸ್ಟ್ ಇದಕ್ಕೇ ನಮಗೆ ಸೂಚನೆ ಕೊಟ್ಟಿದ್ದು. ಆದರೆ ನೆಕ್ಸ್ಟ್ ಇಯರ್ ನಾವು ಅದ್ರ ಬಗ್ಗೆ ಯೋಚನೆ ಮಾಡಿದ್ವಿ. ಆದರೆ ಸೇಮ್ ನವೆಂಬರ್ ತಿಂಗಳಲ್ಲಿ 19 ನಾವು ಮಾಡಿದ್ದು, ನವೆಂಬರಿಂದ ಈ ರೈತರು ನಮಗೆ ಫೋನ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ಎಲ್ಲರ ಹತ್ರ ಆವಾಗ ಫೋನ್ ಎಲ್ಲ ಇರಲಿಲ್ಲ. ಈ ವರ್ಷ ಈ ಮೇಳ ಯಾವಾಗ ಅಂತ ಕೇಳಿ ಪುನಃ ಪುನಃ ಕೇಳಲಿಕ್ಕೆ ಸ್ಟಾರ್ಟ್ ಮಾಡಿತು. ತಕ್ಷಣ ಅದೇ ವರ್ಷ ಏನಾಯಿತು, ಇಲ್ಲಿ ನಮ್ಮ ಜೋಡಾ ತಾಲೂಕಿನ ಕೆಲವು ಸ್ನೇಹಿತರು ಜೋಡಾ ಹಬ್ಬ ಅಂತ ಮಾಡಿದರು. ಆ ಜೋಡಾ ಹಬ್ಬದಲ್ಲಿ ಅವ್ರು ನನಗೆ ಕಾಂಟ್ಯಾಕ್ಟ್, ಇಲ್ಲ ಈ ವರ್ಷ ನೀವು ಗಡ್ಡೆ ಗೆಣಸು ಇದರಲ್ಲಿ ಹಬ್ಬದಲ್ಲಿ ಒಂದು ಇವೆಂಟ್ ಆಗ್ತದೆ ಮಾಡಿ ಅಂತ ಹೇಳಿದಾಗ ಆವಾಗ ಅದೊಂದು ಸ್ವಲ್ಪ ಸಪೋರ್ಟ್ ಸಿಕ್ಕಿದಂಗೆ ಆ ಗ್ರೌಂಡಲ್ಲಿ ನಾವು ಮಾಡಿದ್ವಿ. ಆವಾಗ ಕೂಡ ಆ ಸೈಜ್ ಎಲ್ಲ ನೋಡಿದಾಗ ಈ ಆಗಲಿಕ್ಕೆ ನೆಕ್ಸ್ಟ್ ಇಯರ್ ಇದು ಮಾಡಲಿಕ್ಕೆ ಈ ಸ್ನೇಹಿತರು ಮತ್ತು ರೈತರು ಪುನಃ ಪುನಃ ನಮಗೆ ಕೇಳಿದ್ದಕ್ಕೆ ಕಡೆಗೆ ನಮ್ಮ ಕೆಲವು ಸ್ನೇಹಿತರು ಸೇರಿ ಎಲ್ಲ ಕಾಂಟ್ರಿಬ್ಯೂಟ್ ಮಾಡಿ ನಾವು ಪ್ರೈಸ್ ಮತ್ತು ಊಟದ ವ್ಯವಸ್ಥೆಗೆ ಕಾಂಟ್ರಿಬ್ಯೂಟ್ ಮಾಡಿ ಸಣ್ಣ ಪ್ರಮಾಣದಲ್ಲಿ ಆವತ್ತು ಮಾಡಿ. ಅವಕ್ಕೂ ಅದೇ ಥರ ಸುಮಾರು 100 ರೈತರು ಬಂದಿದ್ದಕ್ಕೆ ಪುನಃ ನಮಗೆ ಇದಕ್ಕೆ ಇನ್ನು ಭವಿಷ್ಯದಲ್ಲಿ ಮಾಡಲೇಬೇಕಾಗ್ತದೆ ಅನ್ನೋ ಅನಿಸ್ತಾ ಇದ್ದಿತ್ತು. ಹಾಗಾಗಿ ನೆಕ್ಸ್ಟ್ ಇಯರ್ ಅದೇ ಥರ ರೈತರೇ ಸ್ಟಾರ್ಟ್ ಮಾಡಲಿಕ್ಕೆ ಮಾಡಿದ್ರು. ಈ ವರ್ಷ ಯಾವಾಗ ಆವಾಗ ನಮಗೆ ದಾರಿ ಇರಲಿಲ್ಲ, ಏನಾದರೂ ಮಾಡಲೇಬೇಕು ಅಂಥೇಳಿ ಕಡೆ ಗಡ್ಡೆ ಗೆಣಸು ಬೆಳೆಗಾರರ ಸಂಘ ಎಲ್ಲ ಮಾಡಾಯಿತು. ಅದೇ ಟೈಮಲ್ಲಿ ಈ ರಿಸರ್ಚ್ ಸೈಂಟಿಸ್ಟ್ ಎಲ್ಲ ಬಂದಿದ್ದರು. ಡಾಕ್ಟರ್ ಅರ್ಚನಾ ಮುಖರ್ಜಿ ಅವರು ಬಂದು ನಮ್ಮ ಇದಕ್ಕೆ ರಿಪೋರ್ಟ್ ಕೊಟ್ಟು, ಇಲ್ಲ ನಿಮ್ಮದು ಯುನೀಕ್ ಇದೆ, ಇಡೀ ದೇಶದಲ್ಲಿ ಇರುವಂಥ ಡ್ಯಾಶಿಂಟೆರೋ ಏನಿದೆ, ನಾವು ಇಲ್ಲಿ ಮುಡ್ಲಿ ಏನು ಕರಿತಾ ಇದ್ದೀವಿ, ಅದು ಡ್ಯಾಶಿಂಟೆರೋ ವೆರೈಟಿಯಲ್ಲಿ ಬರ್ತಾ ಇದೆ, ಇದು ಯುನೀಕ್ನೆಸ್, ಇದರಲ್ಲಿ ಫೈಬರ್ ಕಂಟೆಂಟ್ ಮತ್ತು ಪ್ರೋಟೀನ್ ಕಂಟೆಂಟ್ ಏನಿದೆ ಅದು ಬೇರೆಕ್ಕಿಂತ ಜಾಸ್ತಿ ಇದೆ, ಇದಕ್ಕೆ ನಾವು ನಿಮಗೆ ಗ್ಯಾರಂಟಿ ಸಿಗಬಹುದು ಅಂತ ಹೇಳಿದರು. ನ್ಯಾಷನಲ್ ಅವಾರ್ಡ್ ಅವ್ರು ಪ್ರಪೋಸಲ್ ಕೊಟ್ಟರು. ಅದೇ ವರ್ಷ 2017 ನಮಗೆ ಪ್ಲಾಂಟ್ ಜಿನಮ್ ಸೇವೆರ್ ಕಮ್ಯುನಿಟಿ ಅವಾರ್ಡ್ ಅಂದರೆ 10 lakh ಕ್ಯಾಶ್ ಸೈಟೇಷನ್ ಮತ್ತು ಪ್ರಶಸ್ತಿ ಎಲ್ಲ ಸಿಕ್ತು. ಅದು ನಮಗೆ ಒಂದು ಇನ್ನು ಮುಂದೆ ನಾವು ಪ್ರೋತ್ಸಾಹ ಮಾಡಲಿಕ್ಕೆ ಅನುಕೂಲ ಆಯಿತು. ಅದೇ ಅಷ್ಟರಲ್ಲಿ ಕಡೆಗೆ ಇವೆಲ್ಲ ಸೈಂಟಿಸ್ಟ್ಗಳಿಗೆ ಗೊತ್ತಾದ ತಕ್ಷಣ ರಿಸರ್ಚ್ ಪೇಪರ್ ಪಬ್ಲಿಷ್ ಆಗ್ತದೆ, ಪತ್ರಿಕೆಯಲ್ಲಿ ಬಂತು. ವಿಶೇಷ ಶ್ರೀ ಪಡ್ರೆ ಅವರು ಸಿವಿಲ್ ಸೊಸೈಟಿ ಇದರಲ್ಲಿ ಮುಖಪುಟದಲ್ಲಿ ದೊಡ್ಡ ಇದು ಬಂತು, ಯೂಟ್ಯೂಬರ್ ಮೇಲೆ, ಅಡಿಕೆ ಪತ್ರಿಕೆಯಲ್ಲಿ ಮುಖಪುಟ ಮೇಲೆ ಬಂತು ಮತ್ತು ಫುಲ್ ಇದನ್ನೇ ಬರೆದಿದ್ರು, 7-8 ಬರೆದ್ರು. ಇದರಿಂದ ಏನಾದರೂ ಬಾಕಿ ಜನರಿಗೆ ಗೊತ್ತಾಯಿತು. ಕಡೆಗೆ ಹಾರ್ಟಿಕಲ್ಚರ್ ಕಾಲೇಜ್, ಹಾರ್ಟಿಕಲ್ಚರ್ ಯೂನಿವರ್ಸಿಟಿ, ಅಗ್ರಿಕಲ್ಚರ್ ಯೂನಿವರ್ಸಿಟಿ ಈ ಥರ ಎಜುಕೇಷನ್ ಇನ್ಸ್ಟಿಟ್ಯೂಟ್ನಿಂದ ಪ್ರೊಫೆಸರ್ಸ್, ರಿಸರ್ಚ್ ಸ್ಕಾಲರ್ಸ್ ಎಲ್ಲ ಇಲ್ಲಿ ಬರಲಿಕ್ಕೆ ಪ್ರಾರಂಭ ಮಾಡಿದರು. ಆವಾಗ ನಮಗೂ ಕೂಡ ಏನಂತ ಇಲ್ಲ, ಇದಕ್ಕೆ ನಾವು ಏನಾದರೂ ವ್ಯವಸ್ಥೆ ಮಾಡಲೇಬೇಕು ಅಂದ ತಕ್ಷಣ ಅದು ಇದೆ. ಮತ್ತು ಅಷ್ಟರಲ್ಲಿ ನಮಗೆ ದುಡ್ಡೂ ಬಂದಿತ್ತು ಇದಕ್ಕೆ ರಾಷ್ಟ್ರ ಪ್ರಶಸ್ತಿ, ಈ ದುಡ್ಡು ರಾಷ್ಟ್ರ ಪ್ರಶಸ್ತಿ ಬಂದಿದ್ದನ್ನು ಸ್ವಲ್ಪ ಇದಕ್ಕೆ ನಾವು ಮೇಳಕ್ಕೂ ಕೂಡ ನಾವು ಖರ್ಚು ಮಾಡಿ ಇದು ಮಾಡಬಹುದು ಅಂತ ಆಯಿತು. ಅದೇ ಪೀರಿಯಡಲ್ಲಿ ನನಗೂ ತಾಲೂಕಾ ಕುಂಬಿ ಸಮಾಜ ಇದಕ್ಕೆ ಅಧ್ಯಕ್ಷ ಆಯ್ಕೆ ಮಾಡಿದ್ರು ನಮ್ಮ ಕಮ್ಯುನಿಟಿ ಜನ. ಆವಾಗ ಸ್ವಲ್ಪ ನನಗೂ ಸ್ಕೋಪ್ ಸಿಕ್ತು ಇದಕ್ಕೆ ಈ ಕ್ಷೇತ್ರದಲ್ಲಿ ಏನಾದರೂ ಕೆಲಸ ಮಾಡೋಣ ಅಂತ ಹೇಳಿದಾಗ ಆವಾಗ ನಮಗೆ ಇದು ಪ್ರತಿ ವರ್ಷ ಗಡ್ಡೆ ಗೆಣಸು ಮೇಳ ಮಾಡೋಣ ಅಂತ ತೀರ್ಮಾನ ಮಾಡಿದ್ವಿ, ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಬದಲಾವಣೆ ಏನಾಯಿತು, ಪ್ರತಿ ವರ್ಷದಿಂದ ವರ್ಷ ರೈತರು ಭಾಗವಹಿಸುವಿಕೆ ಹೆಚ್ಚಾಯಿತು. ಅದಕ್ಕಿಂತ ದೊಡ್ಡದಾಗಿ ಇರುವುದು ಈ ಮೀಡಿಯಾ ಕವರೇಜ್ ಜೊತೆಯಲ್ಲಿ ಅನೇಕ ಸಂಶೋಧನೆ ಏನಾಯಿತು ಅದು ಬಹಳ ಕೆಲವು ತಕ್ಷಣ ನಮಗೆ ರಿಸಲ್ಟ್ ಸಿಗುವುದಿಲ್ಲ ಅದರದ್ದು. ಆದರೆ ಆ್ಯಸ್ ಅ ಸೈಂಟಿಸ್ಟ್, ಆ್ಯಸ್ ಅ ನಾನು ಒಂದು ಡಾಕ್ಟರೇಟ್ ಮಾಡಿದಂಥ PG ಮಾಡಿದಂಥ ವಿದ್ಯಾರ್ಥಿಯಾಗಿ ನನಗೆ ನಾನು ಇದಕ್ಕೆ ಬಹಳಷ್ಟು ಭವಿಷ್ಯದಲ್ಲಿ ಬದಲಾವಣೆ ನಾನು ಎದುರು ನೋಡ್ತಾ ಇದ್ದೀನಿ. ಯಾಕಂದರೆ ಸಿಟಿ NIT ಸುರತ್ಕಲ್ ಡಾಕ್ಟರ್ ಪ್ರಸನ್ನ ಬೇಲೂರು ಅವರು ರಿಸರ್ಚ್ ಮಾಡಿದಾಗ ಅವರು ರೆಡಿ ಟು ಈಟ್, ಅದಕ್ಕೆ ಏನು ಟೆಕ್ನಾಲಜಿ ಮಾಡಬಹುದು ಮತ್ತು ಇದರಲ್ಲಿ ಏನು ಆಕ್ಸಲೇಟ್ ಕಂಟೆಂಟಿಂದ ಅದನ್ನು ರೆಡ್ಯೂಸ್ ಮಾಡಲಿಕ್ಕೆ ಕೆಮಿಕಲ್ ಟ್ರೀಟ್ಮೆಂಟ್ ಏನು ಮಾಡಬಹುದು ಅದರ ಬಗ್ಗೆ ಅವರು ಸಂಶೋಧನೆ ಮಾಡಿದ ನಂತರ ಇದಕ್ಕೆ ರೆಡಿ ಟು ಈಟ್ ಪ್ರಾಡಕ್ಟ್ ಡೆವಲಪ್ ಮಾಡಿದರು, ಲಾಂಚ್ ಆಯಿತು ಯೂನಿವರ್ಸಿಟಿಯಲ್ಲಿ. ನಮ್ಮನ್ನು ಕರೆದರು, ನಾವು ಹೋಗಿದ್ವಿ, ಬಟ್ ಅದು ಆ ಟೆಕ್ನಾಲಜಿ ನಮ್ಮಿಂದ ಪರ್ಚೇಸ್ ಮಾಡಲಿಕ್ಕೆ ಆಗದೇ ಇದ್ದ ಕಾರಣ ನಮಗೆ ಅದು ಆಗಿಲ್ಲ. ಮತ್ತು ಅವರು ಒಂದು ಮಾತು ಹೇಳಿದ್ರು ನಮಗೆ, ಜನನ್ ಇದಕ್ಕೆ ಈ ಬೆಳೆಗೆ ಭವಿಷ್ಯ ಇದೆ, ಯಾಕಂದರೆ ಬೇಬಿ ಇದರಲ್ಲಿ ಸಿಗ್ತಾ ಇರುವಂಥ ಸ್ಟಾರ್ಚ್ ಇಂಡಸ್ಟ್ರಿಗಳಿಗೆ ದೊಡ್ಡ ನಿಮಗೆ ಭವಿಷ್ಯದಲ್ಲಿ ಮಾರ್ಕೆಟ್ ಸಿಗ್ತದೆ, ಯಾಕಂದರೆ ಬೇಬಿ ಫುಡ್ ಇಂಡಸ್ಟ್ರಿಗೆ ಇದೆಲ್ಲ ಬೇಕಾಗ್ತದೆ, ಹಾಗಾಗಿ ನೀವು ಇದಕ್ಕೆ ಎಕ್ಸ್ಪಾನ್ಷನ್ಗೆ ಇದು ಮಾಡಿ ಕೆಲಸ ಮಾಡಿ ಅಂತ ಹೇಳಿದರು. ಹಾಗಾಗಿ ಗಡ್ಡೆಗೆಣಸು ಬೆಳೆಗಾರ ಸಂಘ ಮಾಡಿ ವಿಷ್ಣು ಡೇರೆಕರ್ ಅವರ ಅಧ್ಯಕ್ಷತೆಯಲ್ಲಿ ಎಕ್ಸ್ಪಾನ್ಷನ್ಗೆ ನಾವು ಪ್ರಯತ್ನ ಮಾಡ್ತಾ ಇದ್ದೇವೆ. ಈಗ ಸಾಂಪ್ರದಾಯಿಕವಾಗಿ ಈ ಗಡ್ಡೆ ಗೆಣಸನ್ನ ಈ ಕುಣಬಿ ಜನಾಂಗ ಆಗ್ಬೋದು, ಬೇರೆ ಬೇರೆ ನಿಮ್ಮ ಜೋಯಿಡಾ ಸುತ್ತಮುತ್ತಲಿನ ಪ್ರದೇಶದಲ್ಲಿ ಬೆಳೀತಾ ಇದ್ದಂತಹದ್ದು, ಅದನ್ನ ಕೃಷಿಗೆ ಅಳವಡಿಸಿಕೊಂಡು ಪ್ರದೇಶ ವಿಸ್ತರಣೆಗೆ ಎಷ್ಟರ ಮಟ್ಟಿಗೆ ಅವಕಾಶ ಇದೆ, ಎಷ್ಟರ ಮಟ್ಟಿಗೆ ಪ್ರಯತ್ನ ನಡೀತಾ ಇದೆ? ಅದು ಸಾಮಾನ್ಯವಾಗಿ 3 ನಾವು ಈ ಕ್ಷೇತ್ರಕ್ಕೆ ಕೈ ಹಾಕಿದ್ವಿ. ಇದು ಎಕ್ಸ್ಪಾನ್ಷನ್ ಜಾಸ್ತಿ, ಕ್ಷೇತ್ರ ಜಾಸ್ತಿ ಮಾಡಿ ಇದರ ಪ್ರೊಡಕ್ಷನ್ ಜಾಸ್ತಿ ಮಾಡಲಿಕ್ಕೆ ಪ್ರಯತ್ನ ಮಾಡಲಿಕ್ಕೆ ಹೋದಾಗ ನಮಗೆ ದೊಡ್ಡ ಸಮಸ್ಯೆ ಆಗಿದ್ದು ಕಾಡು ಪ್ರಾಣಿಗಳಿಂದ. ಯಾಕಂದರೆ ಇಲ್ಲಿ ಫುಲ್ 80% ಕಾಡೇ ಇದ್ದಿದ್ದರಿಂದ ಕಾಡು ಹಂದಿ ಸಂಖ್ಯೆ ಜಾಸ್ತಿ ಇದೆ, ಮತ್ತು ಕರೆಕ್ಟ್ ಹಾರ್ವೆಸ್ಟ್ ಟೈಮಿಗೆ ಕಾಡು ಹಂದಿ ಬಂದು ತಿನ್ನುವ ಜಾಸ್ತಿ. ಆದರೆ ಡ್ಯಾಮೇಜ್ ಆದರೆ ಅದಕ್ಕೆ ಪರಿಹಾರ ಇಲ್ಲ. ಪರಿಹಾರ ಕೊಡಲಿಕ್ಕೆ ನಾವು ಕೃಷಿ ಇಲಾಖೆಗೆ ಮತ್ತು ಅರಣ್ಯ ಇಲಾಖೆಗೆ ಕೇಳಿದಾಗ ಈ ಕ್ರಾಪ್ ಅಂತ ಕನ್ಸಿಡರೇ ಮಾಡಲ್ಲ, ಬರೇ ಸ್ವೀಟ್ ಪೊಟ್ಯಾಟೊ ವೆರೈಟೀಸ್ ಬಿಟ್ಟರೆ ಬೇರೆ ಯಾವ ಗಡ್ಡೆನೂ ಕ್ರಾಪ್ ಅಂತ ಕನ್ಸಿಡರ್ ಆಗಿಲ್ಲ. ಇದಕ್ಕೆ ಕ್ರಾಪ್ ಅಂತ ಕನ್ಸಿಡರ್ ಮಾಡಬೇಕು ಆಗೋದಿಲ್ಲ ಅಂತ ಹೇಳುತ್ತೆ. ಕಡೆಗೆ ನಾವು ಜಿಲ್ಲಾ ಪಂಚಾಯತಿಗೆ ಕೇಳಿದ್ವಿ, ಡಿ ಸಿ ಹತ್ರ ಕೇಳಿದ್ವಿ, ರೆವಿನ್ಯೂ ಡಿಪಾರ್ಟ್ಮೆಂಟ್ಗೆ ಇದು ಕ್ರಾಪ್ ಅಂತ ಕನ್ಸಿಡರ್ ಮಾಡಿ ಅಂತ ಹೇಳಿದಾಗ ಕಡೆಗೆ ಗೊತ್ತಾಯಿತು ಅವರಿಗೆ ಕೂಡ ಒಂದು ಸೈಂಟಿಫಿಕ್ ರಿಸರ್ಚ್ ಆದ ನಂತರ ಪ್ಯಾಕೇಜ್ ಆಫ್ ಪ್ರಾಕ್ಟೀಸ್ ಆದ ಮೇಲೆ ಅವರು ಕ್ರಾಪ್ ಅಂತ ಕನ್ಸಿಡರ್ ಮಾಡ್ತಾರೆ, ಪರಿಹಾರ ಎಲ್ಲ ಮಾಡಿ ಅದರ ಮೇಲೆ ಡಿಪೆಂಡ್ ಆಗಿರೋದು ಅಂತ ಹೇಳಿದ್ರು. ಹಾಗಾಗಿ ತೋಟಗಾರಿಕೆ ಹೋದ ವರ್ಷ ನಮ್ಮ ಮಾನ್ಯ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಉತ್ತರ ಕನ್ನಡ ಜಿಲ್ಲೆ ಅವರು ಪತ್ರ ಬರೆದು ಇದಕ್ಕೆಲ್ಲ ಮಾಡಿ ಅಂತ ಅವರಿಗೆ ಹೇಳಿದರೆ ಅವರು ಹಾರ್ಟಿಕಲ್ಚರ್ ಕಾಲೇಜ್ನವರು ಪ್ರಯತ್ನ ಮಾಡ್ತಾ ಇದ್ದಾರೆ, ಬಟ್ ಯಾವ ಲೆವೆಲ್ಗೆ ಆಗಿದೆ ನನಗೆ ಗೊತ್ತಿಲ್ಲ. ಬಟ್ ಈ ವರ್ಷ ಅದೇ ಜಿಲ್ಲಾ ಪಂಚಾಯತ್ನವರು ನಮ್ಮ ರೈತರಿಗೆ ಕೇರಳಕ್ಕೆ ಕಳಿಸಿದಾಗ ಅಲ್ಲಿ ಸಿಟಿ ಸಿ ಆರ್ ಐ ಟ್ರಿವೆಂಡ್ರಮ್ ಡೈರೆಕ್ಟರಿಗೂ ನಾವು ರಿಕ್ವೆಸ್ಟ್ ಮಾಡಿದೆ, ಅವರು ಕೂಡ ಒಪ್ಕೊಂಡಿದ್ದಾರೆ ಈ ವರ್ಷ ನಾವು ಪ್ಯಾಕೇಜ್ ಆಫ್ ಪ್ರಾಕ್ಟೀಸಸ್ ಮಾಡಿಕೊಡೋ ಜವಾಬ್ದಾರಿ ನಮ್ಮದು ಅಂತ ಹೇಳಿದರೆ ಅದು ಆದರೆ ಇವೆಲ್ಲ ರೈತರಿಗೆ ಜಾಸ್ತಿ ಮಾಡಲಿಕ್ಕೆ ಏನಾಗುತ್ತೆ, ಜಾಸ್ತಿ ಬೆಳೆದು ಏನಾದರೂ ಹಾನಿಯಾದರೆ ಪರಿಹರಿಸುತ್ತೆ, ಇಲ್ಲಾದರೆ ಕರೆಕ್ಟ್ ಹಾರ್ವೆಸ್ಟ್ ಟೈಮಿಗೆ ಡ್ಯಾಮೇಜ್ ಆದರೆ ನಮಗೆ ಏನು ಸಿಗುವುದಿಲ್ಲ. ಆ ಒಂದು ಭಯದಿಂದ ಜಾಸ್ತಿ ಮಾಡಲಿಕ್ಕೆ ಯಾರೂ ಹೋಗ್ತಾ ಇಲ್ಲ. ಈಗ ಗ್ರಾಮೀಣ ಪ್ರದೇಶದಲ್ಲಿರುವಂತಹ ರೈತರನ್ನು ಸಂಘಟಿಸುವಂತಹದ್ದು ಮತ್ತು ಅವರು ಈ ಒಂದು ಗೆಡ್ಡೆಗೆಣಸು ಮೇಳಕ್ಕೆ ಬರುವ ಹಾಗೆ ಮಾಡಲಿಕ್ಕೆ ಏನೇನು ಸವಾಲುಗಳು ಎದುರಾಗಿತ್ತು ಸರ್? ರೈತರನ್ನು ಸಂಘಟನೆ ಮಾಡಲಿಕ್ಕೆ ಈಗಂತೂ ನಮಗೆ ಸಮಸ್ಯೆ ಆಗ್ತಾ ಇಲ್ಲ. ಫಸ್ಟ್ ಇದಕ್ಕೇನೆ ಸಮಸ್ಯೆ ಆಗುತ್ತೆ, ಯಾಕಂದರೆ ಬೇರೆಯವರು ಕೂಡ ನಮ್ಮನ್ನು ನೋಡಿ ನಗ್ತಾ ಇದ್ದರು, ಈ ಕಂದಮೂಲ ಅಥವಾ ಈ ಗೆಡ್ಡೆ ಗೆಣಸಿ ಯಾರು ತಗೊಳ್ತಾರೆ, ನಮ್ಮ ಈ ಥರ ಮೇಳ ಮಾಡಿದರೆ ಸುಮ್ಮನೆ ಅಷ್ಟು ಊರಿಂದ ನಾವು ಹೊತ್ಕೊಂಡು ಬರುವುದು, ಇದು ಬೇರೆಯವರಿಗೆ ಹೇಗೆ ತಿನ್ನುವುದು ಗೊತ್ತಾಗೋದಿಲ್ಲ. ಆದರೆ ನಾವು ಒಂದು ರಿಕ್ವೆಸ್ಟ್ ಮಾಡಿದ್ದಕ್ಕೆ ಬಂದಿದ್ದು, ಬಟ್ ಪ್ರತಿ ವರ್ಷ ನಾಲ್ಕೂವರೆ ಅಷ್ಟೊತ್ತಿಗೆ ಪೂರಿ ಖಾಯಿಲೆ ಆಗ್ತಾ ಇದ್ದನ್ನು ನೋಡಿದ ತಕ್ಷಣ ಎಲ್ಲರಿಗೂ ಗೊತ್ತಿದೆ. ಇದು ಮೇಳಕ್ಕೆ ಬಂದಾಗ ಮತ್ತು ಎಷ್ಟೋ ಅವರು ಬೆಳೆದರೂ ಸಹ ಮೇಳಕ್ಕಾಗಿ ಸ್ಪೆಷಲಾಗಿ ಇಟ್ಬಿಡ್ತಾರೆ. ಮೇಳಕ್ಕೆ ಬಂದಾಗ ನಮಗೆ 100% ಸೇಲ್ ಆಗುತ್ತೆ ಎಲ್ಲರಿಗೆ ಗೊತ್ತಿದೆ, ಯಾಕಂದರೆ ನಾಲ್ಕೂವರೆ ಅಷ್ಟೊತ್ತಿಗೆ ಪೂರ್ತಿ ಖಾಲಿ ಆಗುವಂಥ ಈ 2-3 ವರ್ಷದ ನಮಗೆ ಅನುಭವ ಇದೆ. ಒಂದು ಅದೇ ಥರ ಸಂಘಟನೆ ಮಾಡುವಾಗ ಇವಾಗ ಅದೇ 10 ವರ್ಷ ಹಿಂದೆ ಸಮಸ್ಯೆ ಇದ್ದು ನೆಟ್ವರ್ಕ್ ಇಲ್ಲಾಗಿತ್ತು, ನಾವು ಮೋಟರ್ ಸೈಕಲ್ ಇಟ್ಕೊಂಡು ಹಳ್ಳಿ ಹಳ್ಳಿಗೆ ಹೋಗಬೇಕಾಗಿತ್ತು. ಈಗ ಈ ಕಳೆದ 2 ವರ್ಷದಲ್ಲಿ ಆಲ್ಮೋಸ್ಟ್ ಎಲ್ಲ ಹಳ್ಳಿಗಳಿಗೆ ಕನೆಕ್ಟಿವಿಟಿ ಸಿಕ್ಕಿದೆ, ಅಟ್ಲೀಸ್ಟ್ ಮೋಟರ್ ಸೈಕಲ್ ಇಟ್ಕೊಂಡಾದರೂ ಬರಬಹುದು. ಮತ್ತು ಈಗ ಸೋಷಿಯಲ್ ಮೀಡಿಯಾ ಎಲ್ಲ ಇದ್ದಿದ್ದರಿಂದ ಎಲ್ಲರಿಗೆ ಇದೆಲ್ಲ ಹೋಗುತ್ತೆ, ಮತ್ತು ಎಲ್ಲ ರೈತರು ಕಾಯ್ತಾ ಇರ್ತಾರೆ, ಇದು ಇವೆಂಟ್ ಅಂತ ಆಗೋದಿದೆ ಕೇಳ್ತಾ ಇರ್ತಾರೆ, ಒಂದು ಒಬ್ಬರಿಗೆ ಹೇಳಿದ ತಕ್ಷಣ ಎಲ್ಲರಿಗೂ ಗೊತ್ತಾಗ್ತದೆ. ಸಂಘಟನೆಗೆ ಇಲ್ಲಿ ಬೆಳೆ ತರಲಿಕ್ಕೆ ಸಮಸ್ಯೆ ಏನೂ ಇರದು, ಆದರೆ ಆರ್ಥಿಕವಾಗಿ ನಮಗೆ ನಾವು ಇವತ್ತಿಗೂ ಸಹ ಅದನ್ನು ಆ ಸಮಸ್ಯೆ ಎದುರಿಸ್ತಾ ಇದ್ದೇವೆ. ಯಾಕಂದರೆ ಸಂಘಟನೆ ಮಾಡಿದ ತಕ್ಷಣ ಪೆಂಡಾಲ ಊಟ ಆ ಥರ ಎಲ್ಲ ದುಡ್ಡಿನ ಖರ್ಚಿದೆ, ಆ ಖರ್ಚಿಗೆ ಸಮಸ್ಯೆ ಇವತ್ತಿಗೂ ನಮಗೆ ಆಗ್ತಾ ಇದೆ. ಆದರೆ ಈ ನಮ್ಮ ಎಲ್ಲ ಮೇಳಕ್ಕೆ ಬಂದವರು ಕೆಲವು ಲೈಕ್ ಮೈಂಡೆಡ್ ಪೀಪಲ್ಸ್ ಎಲ್ಲ ಇರ್ತಾರೆ, ಅವರು ಹೇಳ್ತಾರೆ ಇಲ್ಲ ಊಟಕ್ಕೆ ಸಮಸ್ಯೆ ಇದೆಯಾ, ಆಯಿತು ನಾನು ಕೊಡ್ತೀನಿ, ನಾವೆಲ್ಲ ಹೇಳ್ತೀವಿ ಊಟಕ್ಕೆ ನೀನೇ ನೇರವಾಗಿ ಅವರಿಗೆ ಯಾರು ಊಟದ ವ್ಯವಸ್ಥೆ ಮಾಡ್ತಾರೆ ಅವರಿಗೆ ಕೊಡಿ, ಪೆಂಡಲ್ಗೆ ಈಗ ಆ ಥರ ಈ ವರ್ಷ ನಾವು ಹೇಳಿದ್ದು ಅದೇ ಥರ ಪೆಂಡಲ್ ನೀವು ಯಾರಾದರೂ ಕೊಡಿ ಅಂತ ಹೇಳಿದ ಇಲ್ಲ ಪೆಂಡಲ್ ಯಾರಿಗೆ ಕೊಡಬೇಕು ಅವರೇ, ನಾವು ಅದು ದುಡ್ಡಿನ ವ್ಯವಸ್ಥೆ ಇದೆಲ್ಲ ಮಾಡಿ ಪ್ರೈಸ್ ಇನ್ನೊಬ್ಬರು ಸ್ಪಾನ್ಸರ್ ಮಾಡ್ತಾ ಇದ್ದಾರೆ. ಆವಾಗೆಲ್ಲ ನಾವೆಲ್ಲ ಎಲ್ಲರೂ ಹೋಮ್ ಸ್ಟೇ ಓನರ್ಸು ಎಲ್ಲ ಕಾಂಟ್ರಿಬ್ಯೂಟ್ ಮಾಡಿ ಪ್ರೈಸ್ ಎಲ್ಲ ಕೊಡ್ತಾ ಇದ್ದಿದ್ದು, ಈಗ ಪ್ರೈಸ್ ಒಬ್ಬರೇ ಸ್ಪಂಡಿಂಗ್ ಫಾರ್ಮ್ ಬೆಂಗಳೂರಿನವರು ಇದ್ದಾರೆ, ಅವರು 4 ವೆರೈಟಿ ಕ್ಷೇತ್ರದಲ್ಲಿ ಫಸ್ಟ್ ಸೆಕೆಂಡ್ ಥರ್ಡ್ ಪ್ರೈಸ್ ಅವರೇ ಕೊಡ್ತಾ ಇದ್ದಾರೆ. ಹಾಗಾಗಿ ಒಬ್ಬೊಬ್ಬರು ಈ ಜವಾಬ್ದಾರಿ ಹಂಚಿಕೊಳ್ತಾ ಇದ್ದಾರೆ, ಹಾಗಾಗಿ ಸಂಘಟನೆಗೆ ಅಷ್ಟು ಸಮಸ್ಯೆ ಆಗ್ತಾ ಇಲ್ಲ ನಮಗೆ. ಈ ಉದ್ಘಾಟನೆ ಮತ್ತು ಮಾಹಿತಿಯನ್ನು ಒದಗಿಸುವುದರ ಜೊತೆ ಜೊತೆಗೆ ಒಂದು ವಸ್ತು ಪ್ರದರ್ಶನ, ವಿಶೇಷವಾಗಿ ಗೆಡ್ಡೆ ತರಕಾರಿಗಳ ಒಂದು ಪ್ರದರ್ಶನವನ್ನು ಕೂಡ ನೀವು ಏರ್ಪಡಿಸಿದಿರಿ. ಹಾಗೆಯೇ ಇವುಗಳನ್ನು ಆಧಾರವಾಗಿ ಇಟ್ಟುಕೊಂಡು ಬೇರೆ ಬೇರೆ ಖಾದ್ಯವನ್ನು ಆಹಾರವನ್ನು ತಯಾರು ಮಾಡಬಹುದು ಎನ್ನುವಂಥ ಒಂದು ಪ್ರಯತ್ನವನ್ನು ಕೂಡ ಮಾಡಿದಿರಿ, ಈ ಬೆಳವಣಿಗೆ ಬಗ್ಗೆ ಹೇಳಿ. ಅದೇ ಈ ಇನಿಷಿಯಲ್ ಫಸ್ಟ್ 4-5 ವರ್ಷದಲ್ಲಿ ಬರೀ ಪ್ರದರ್ಶನ ಮಾರಾಟ ಅಷ್ಟೇ ಆಗ್ತಾ ಇದ್ದಿದ್ದು, ಫಸ್ಟ್ ವರ್ಷನ ಆಹಾರೋತ್ಸವ ಮಾಡಿದ್ದೀವಿ, ಬಟ್ ಇದರಲ್ಲಿ ವೆರೈಟೀಸ್ ನಾವು ಮಾಡ್ತಾ ಇಲ್ಲ. ಆದರೆ ಇದಕ್ಕೂ ಕೂಡ ವ್ಯಾಲ್ಯೂ ಅಡಿಷನ್ ಮಾಡಬೇಕು, ಮೌಲ್ಯವರ್ಧನೆ ಮಾಡಬೇಕು ಅಂಥೇಳಿ ನಾವು ಎಲ್ಲ ರೈತರು ಸೇರಿ 1,000 ಸದಸ್ಯರನ್ನು ಹೊಂದಿದ್ದ ಕಾಳಿ ರೈತ ಉತ್ಪಾದಕ ಕಂಪನಿ ಪ್ರಾರಂಭಿಸಿದ್ದೇವೆ. ಆ ರೈತ ಉತ್ಪಾದಕ ಕಂಪನಿ ಮೂಲಕ ನಮ್ಗೆ ಈಗ ಗೊತ್ತಾಗಿದೆ ಯಾರು ಪ್ರೋಗ್ರೆಸಿವ್ ಫಾರ್ಮರ್ ಮತ್ತು ಎಷ್ಟು ಯಾರಿಗೆ, ಯಾಕಂದರೆ ಇದೆಲ್ಲ ಮೌಲ್ಯವರ್ಧನೆ ಇದಕ್ಕೆ ಮಾಡಬೇಕಾದ್ರೆ ಸ್ವಲ್ಪ ಇಂಟ್ರೆಸ್ಟು ಬೇಕು ರೈತರಿಗೆ. ಅಂಥ ಇಂಟ್ರೆಸ್ಟ್ ಇರುವಂಥ ಭಾಷೆ ಸಮಸ್ಯೆ ಇಲ್ಲದೆ ಇರುವಂಥ, ಯಾಕಂದರೆ ನಮ್ಮವರು ಜಾಸ್ತಿ ಜನ ಕೊಂಕಣಿ ಮಾತಾಡೋರು, ಕನ್ನಡ ಮಾತಾಡೋರು ಭಾಳ ಕಡಿಮೆ. ಬೇರೆ ಕಡೆ ಬೇರೆ ನಮ್ಮ ಜೋಡ ಬಿಟ್ಟು ಬೇರೆ ಊರಲ್ಲಿ ಹೋಗಿ ಇದೆಲ್ಲ ಮಾಡಬೇಕಾದ್ರೆ ಅವ್ರ ಭಾಷೆ ಬರಬೇಕು. ಆ ಥರ ಆಯ್ಕೆ ಮಾಡಿಕೊಂಡು ಅವರೇ ಈ ವರ್ಷ ಎಲ್ಲ ತುಂಬ ಚೆನ್ನಾಗಿ ಡಿಸೈನ್ ಮಾಡಿದ್ದಾರೆ ಮತ್ತು ಪ್ರಾಡಕ್ಟನ್ನು ಡೆವಲಪ್ ಮಾಡಿದ್ದಾರೆ. ಆ ಪ್ರಾಡಕ್ಟ್ ಡೆವಲಪ್ ಮಾಡಿ ಈ ಕೋಲ್ಹಾಪುರದಲ್ಲಿ ಹೋದ ವರ್ಷ ಹೋದರು, ಬೆಂಗಳೂರಲ್ಲಿ 2-3 ಸತಿ ಸ್ಪರ್ನಿಕ್ ಫಾರ್ಮ್ ಆರ್ಗನೈಸ್ ಮಾಡುವಂಥ ಈ ಆಹಾರೋತ್ಸವಕ್ಕೆ ಹೋದ ಮೇಲೆ ಅಲ್ಲಿ ಅವರಿಗೆ ಎಕ್ಸ್ಪೋಜರ್ ಸಿಕ್ತು. ಎಕ್ಸ್ಪೋಜರ್ ಸಿಕ್ಕಿದ್ದೆ ಮತ್ತು ಕೇರಳಕ್ಕೆ ಹೋಗಿದ್ದ ಆ ಎಕ್ಸ್ಪೋಜರ್ ಹೋಗಿದ್ದು ಅವರಿಗೆ ಒಂದು ಇನ್ನಷ್ಟು ಹುಮ್ಮಸ್ಸು ಬರಲಿಕ್ಕೆ ಸ್ಟಾರ್ಟ್ ಆಯಿತು. ಮತ್ತು ಅದೇ ಇಂಟ್ರೆಸ್ಟು ಗೊತ್ತಾಯಿತು ಅವರಿಗೆ ಎಷ್ಟು ಹೊರಗಡೆ ಇದಕ್ಕೆ ಮಾರ್ಕೆಟ್ ಇದೆ, ಮತ್ತು ಈ ಯುನೀಕ್ ಕ್ರಾಪ್ ನಮ್ಮದೇ ಆಗಿದ್ದರಿಂದ ಅದು ಯಾವ ಥರ ಬೇರೆ ಬೇರೆ ಖಾದ್ಯ ಪದಾರ್ಥ ತಯಾರು ಮಾಡೋದು ನಮಗೇ ಗೊತ್ತೆ, ಬೇರೆಯವರಿಗೆ ಅದೆಲ್ಲ ಗೊತ್ತಿರೋದಿರೋದ. ಹಾಗೆ ಇದೇ ಅವಕಾಶ ನಮಗೆ ಮಾರ್ಕೆಟ್ ಮಾಡಲಿಕ್ಕೆ ಮತ್ತು ಎನ್ಕ್ಯಾಶ್ ಮಾಡುವುದು ಕೂಡ ಅಂತ ಹೇಳಿ ಈ ವರ್ಷ ಅದನ್ನು ಮೌಲ್ಯವರ್ಧನೆಯಲ್ಲೇ ಮಾಡಿ ಸುಮಾರು 7-8 ಪ್ರಾಡಕ್ಟ್ ಕೂಡ ಡೆವಲಪ್ ಮಾಡಿದ್ದೀನಿ. ಹಾಗಾಗಿ ಇನ್ನಷ್ಟು ಜನ ಇದಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಮೆಂಬರ್ಶಿಪ್ನಲ್ಲಿ ನಮಗೆ ಸಿಗ್ತಾ ಇದೆ. ಮತ್ತು ಏರಿಯಾಸ್ ಕೂಡ, ಯಾಕಂದರೆ ನಮಗೆ ಪ್ರೊಡಕ್ಷನ್ ಜಾಸ್ತಿ ಮಾಡಬೇಕಾದ್ರೆ ರೈತರ ಸಂಖ್ಯೆನೂ ಜಾಸ್ತಿ ಬೇಕು. ಏರಿಯಾ ಜಾಸ್ತಿ ಮಾಡಲಿಕ್ಕೆ ಇದು ಒಂದು ಸಮಸ್ಯೆ ನಾನು ಆವಾಗ ಹೇಳಿದಂಗೆ. ಆದರೆ ನಂಬರ್ ಆಫ್ ಫಾರ್ಮರ್ಸ್ ಜಾಸ್ತಿ ಮಾಡಿ ನಾವು ಪ್ರೊಡಕ್ಷನ್ ಜಾಸ್ತಿ ಮಾಡಿದ್ರೆ, ಮತ್ತು ಬೆಂಗಳೂರಲ್ಲಿ ಇದೆಲ್ಲ ಕಾರ್ಯಕ್ರಮ ಮಾಡಿದರೆ ಅಲ್ಲಿ ನಮಗೆ ಈಗ ಅವರ ಬೇಡಿಕೆಗೆ ನಮಗೆ ಪೂರೈಕೆ ಮಾಡಲಿಕ್ಕೆ ಆಗ್ತಾ ಇಲ್ಲ, ಯಾಕಂದರೆ ಅಷ್ಟು ಬೇಡಿಕೆ ಅಲ್ಲಿ ಇದೆ. ಹಾಗಾಗಿ ನಮಗೆ ಏರಿಯಾ ಎಕ್ಸ್ಪಾನ್ಷನ್ ಮಾಡಲೇಬೇಕಾಗಿದೆ. ಹಾಗಾಗಿ ಇವತ್ತಿನ ಗೆಡ್ಡೆ ಗೆಣಸು ಮೇಳದಲ್ಲಿ ಮತ್ತು ಸಾಹೇಬರಿಗೆ, ನಮ್ಮ ಸಂಸದರಿಗೆ ಮತ್ತು ನಮ್ಮ ದೇಶಪಾಂಡೆ ಸಾಹೇಬರಿಗೂ ನಾವು ವಿನಂತಿ ಮಾಡಿದ್ದೇವೆ. ಅಂದರೆ ಈ ಒಂದು ಬೆಳೆ ಅಂತ ಕನ್ಸಿಡರ್ ಮಾಡಲಿಕ್ಕೆ ಆದ ಯಾವುದೇ ಒಂದು ಆದಷ್ಟು ಬೇಗ ಕ್ರಮ ತಗೊಳ್ಬೇಕು ಅಂತೇಳಿ. ಆವಾಗ ಏನಾಗುತ್ತೆ, ಈ ಪ್ರೊಡಕ್ಷನ್ ಜಾಸ್ತಿ ಆಗ್ತದೆ ನಮಗೆ. ಆಮೇಲೆ ಇತ್ತೀಚಿನ ವರ್ಷಗಳಲ್ಲಿ ಪ್ರವಾಸಿಗರ ಸಂಖ್ಯೆಯೂ ಕೂಡ ಸಾಕಷ್ಟು ಜಾಸ್ತಿಯಾಗಿದೆ. ಜೊಯ್ಡಾ, ಮುಂಡಗೋಡು ಇಂಥ ಪ್ರದೇಶಗಳಲ್ಲಿಯೂ ಕೂಡ ಸಾಕಷ್ಟು ಹೋಮ್ ಸ್ಟೇಗಳೆಲ್ಲ ಇವೆ ಅಂತ ಹೇಳಿ. ಬರುವಂತಹ ಪ್ರವಾಸಿಗರಿಗೆ ಈ ಗೆಡ್ಡೆ ಗೆಣಸುಗಳನ್ನು ಪರಿಚಯ ಮಾಡುವಂತಹ ಒಂದು ಪ್ರಯತ್ನ ಇಷ್ಟರ ಮಟ್ಟಿಗೆ ನಡೀತಾ ಇದೆ. ಈ ಗೆಡ್ಡೆ ಗೆಣಸು ಮೇಳ ಪ್ರಾರಂಭದಿಂದಲೇ ನಾವು ಇಲ್ಲಿ ಇರುವಂತಹ ಈಗ ಹೋಮ್ ಸ್ಟೇ ಮತ್ತು ರಿಸಾರ್ಟ್ ಓನರ್ಸ್ ಅಸೋಸಿಯೇಷನ್ ಇದೆ, ಕಾಳಿ ಪ್ರವಾಸೋದ್ಯಮ ಸಂಸ್ಥೆ ಅಂತೇಳಿ, ಅವರು ಮೊದಲನೇ ಗೆಡ್ಡೆ ಗೆಣಸು ಮೇಳದಿಂದ ಇದುವರೆಗೆ ನಮ್ಮ ಜೊತೆ ಇದ್ದಾರೆ. ಇದೇ ಕಾರಣ ನಮಗೂ ಧೈರ್ಯ ಇರುವುದು, ಯಾಕಂದ್ರೆ ಎಷ್ಟು ರೈತರು ತಂದಿರುವಂತಹ ಗೆಡ್ಡೆ ಗೆಣಸು ಸೇಲ್ ಆಗೋದು ಎಲ್ಲಿ ಅಂದ್ರೆ, ಲಾಸ್ಟ್ ಯಾರು ತಗೊಳ್ದೇ ಇದ್ರು ಅಟ್ಲೀಸ್ಟ್ ಈ ಅಸೋಸಿಯೇಷನ್ ಇದೆ, ಅವರು ತಗೊಂಡು ಹೋಗ್ತಾರೆ. ಮತ್ತು ಇದಕ್ಕೆ ಆ ಹೋಮ್ ಸ್ಟೇ ಮತ್ತು ರಿಸಾರ್ಟ್ನವರಿನಲ್ಲಿ ಇರುವಂತಹ ಈ ಶೆಫ್ ಏನಿದ್ದಾರೆ ಹೋಮ್ ಸ್ಟೇನಲ್ಲಿ, ಕಾಡು ಮನೆ ಹೋಮ್ ಸ್ಟೇನಲ್ಲಿ ಟ್ರೈನಿಂಗ್ ಮಾಡಿದ್ದೀವಿ. ಅಂದರೆ ಯಾವ ಥರ ಇದೆಲ್ಲ ಅಡುಗೆ ಮಾಡಬೇಕು, ಯಾಕಂದರೆ ಎಲ್ಲರಿಗೂ ಗೊತ್ತಾಗೋದಿಲ್ಲ ಅಡುಗೆ ಮಾಡೋದು ಹೇಗೆ ಅಂತೇಳಿ, ಅದೆಲ್ಲ ಮಾಡಿ, ಯಾಕಂದರೆ ಹೊರಗಡೆಯಿಂದ ಬರುವಂಥ ಅತಿಥಿಗಳಿಗೆ ಇಲ್ಲಿಯ ಯುನೀಕ್ ಪರಿಚಯಿಸಬೇಕು ಅಂಥೇಳಿ. ಯಾಕಂದರೆ ಎಲ್ಲ ಉಳಿದೆಲ್ಲ ಕ್ರಾಪ್ ಬೇರೆ ಕಡೆ ಎಲ್ಲ ಸಿಗ್ತದೆ, ಆದರೆ ಇಲ್ಲಿ ನಾವು ಬೆಳೀತಾ ಇರುವಂಥ ಈ ಗೆಡ್ಡೆಗೆಣಸಿನ ಪದಾರ್ಥ ಅವರಿಗೆ ರುಚಿ ತೋರಿಸಿದರೆ ನಮ್ಮ ರೈತರಿಗೂ ಆದಾಯ ಆಗ್ತದೆ, ಮತ್ತು ಹೊಸ ಅತಿಥಿಗಳಿಗೂ ಕೂಡ ಇಲ್ಲಿಯ ವಿಶೇಷತೆ ಗೊತ್ತಾಗ್ತದೆ ಅಂಥೇಳಿ ಆ ಥರ 2-3 ಟ್ರೈನಿಂಗು ಮಾಡಿದ್ದೇವೆ. ಮತ್ತು ಈ ಪ್ರಾಡಕ್ಟ್ಸ್ ಡೆವಲಪ್ ಆಗಿದ್ದನ್ನು ಈಗ ಕಾಳಿ ರೈತ ಉತ್ಪಾದಕ ಕಂಪನಿ ಮೂಲಕ ಅವರಲ್ಲಿ ಹೋಮ್ ಸ್ಟೇಸ್ನಲ್ಲೂ ಕೂಡ ಈ ಡೆವಲಪ್ ಮಾಡಿದಂಥ ಪ್ರಾಡಕ್ಟ್ ಕೂಡ ಅಲ್ಲಿ ಸೇಲಿಗೂ ಕೂಡ ಇಡ್ತಾ ಇದ್ದೀವಿ. ಈ ಮೇಳದಲ್ಲಿ ಪಾಲ್ಗೊಳ್ಳುವುದರ ಹೊರತಾಗಿ ವರ್ಷ ಪೂರ್ತಿ ಮಾರುಕಟ್ಟೆ ವ್ಯವಸ್ಥೆಯನ್ನು ಕಂಡುಕೊಳ್ಳೋದಕ್ಕೆ ಸಾಧ್ಯ ಉಂಟ? ಇದಕ್ಕೆ ವರ್ಷ ಪೂರ್ತಿ ಮಾರಾಟಕ್ಕೆ ಮಾಡಬಹುದು, ಆದರೆ ನಮಗೆ ಸಮಸ್ಯೆ ಇರುವುದು ಕೋಲ್ಡ್ ಸ್ಟೋರೇಜ್ ನಮಗೆ ಸಿಕ್ಕರೆ ಇದು ಮಾಡಬಹುದು ಅಂತ ಅನಿಸ್ತಾ ಇದೆ. ಆದರೂ ಕೂಡ ನೀರಜ್ ಮರಾಠಿ ಅಂತ ಕೂಲ್ ಕ್ರಾಪ್ ಕಂಪನಿಯವರು ಒಂದು ಸಣ್ಣ ಕೋಲ್ಡ್ ಸ್ಟೋರೇಜ್ ಕೂಡ ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ. ಬಟ್ ನಮ್ಮಲ್ಲಿ ಪ್ರೊಡಕ್ಷನ್ ಅಷ್ಟು ಕಡಿಮೆ ಇದ್ದಿದ್ದರಿಂದ ಅದರದ್ದು ಕೂಡ ಸರಿಯಾಗಿ ಉಪಯೋಗ ಆಗ್ತಾ ಇಲ್ಲ, ಯಾಕಂದರೆ ಪ್ರೊಡಕ್ಷನ್ ಕಡಿಮೆ ಇದೆ. 3 ಟನ್ ಕೆಪಾಸಿಟಿ ಇದ್ದ ಒಂದು ಕೋಲ್ಡ್ ಸ್ಟೋರೇಜ್ ಇದ್ದಿದ್ದು ಸ್ವಲ್ಪ ಇವಾಗ ಹಾಳಾಗಿದೆ, 2 ವರ್ಷದಿಂದ ಹಾಳಾಗಿದೆ, ರಿಪೇರಿ ಆಗದೆ ಇರುವಂಥದ್ದು. ಆದರೆ ಕೋಲ್ಡ್ ಸ್ಟೋರೇಜ್ ಇದ್ದರೆ ಅದು ವರ್ಷ ಪೂರ್ತಿ ಮಾಡಬಹುದು. ವರ್ಷ ಪೂರ್ತಿ ಮಾಡಲಿಕ್ಕೆ ಕೋಲ್ಡ್ ಸ್ಟೋರೇಜ್ ಅವಶ್ಯಕತೆ ಇದೆ, ಮತ್ತು ಎಕ್ಸ್ಪಾನ್ಷನ್ ಏರಿಯಾ ಆಗಬೇಕು. ಮತ್ತು ಕಾಳಿ ರೈತ ಉತ್ಪಾದಕ ಕಂಪನಿ ಕಡೆಯಿಂದ ಸ್ವಲ್ಪ 5-6 ತಿಂಗಳಂತೂ ನಮ್ಮಲ್ಲಿ ಮಾರ್ಕೆಟ್ ವ್ಯವಸ್ಥೆ ಇದೆ. ನಮ್ಮಲ್ಲಿ ಕುಂಬಾಡದಲ್ಲಿ ಇರುವಂಥ ಈ ಆಫೀಸ್ ಇದರಲ್ಲಿ ರೈತರು ಬೆಳೆಯಿರುವಂಥ ಈ ಗಡ್ಡೆ ಗೆಣಸು ತಂದು ಇಡ್ತಾರೆ, ಅಲ್ಲಿ ಯಾರೋ ಬರೋರು ಪ್ರವಾಸಿಗರು ಬಂದು ಕೊಂಡ್ಕೊಳ್ತಾ ಇದ್ದಾರೆ. ಈಗ ವಿವಿಧ ಇಲಾಖೆಗಳು, ವಿಶೇಷವಾಗಿ ಸಂಶೋಧನಾ ಕೇಂದ್ರಗಳಾಗ್ಬೋದು, ತೋಟಗಾರಿಕಾ ಇಲಾಖೆ, ಕೃಷಿ ಇಲಾಖೆಗಳಾಗ್ಬೋದು, ಇವುಗಳ ಒಂದು ಸಹಯೋಗ ಅಥವಾ ಪಾಲ್ಗೊಳ್ಳುವಿಕೆ ಎಷ್ಟರ ಮಟ್ಟಿಗೆ ಬೇಕಾಗಿದೆ ಈ ಗಡ್ಡೆ ಕ್ಷೇತ್ರದಲ್ಲಿ? ನಮಗೆ ತೋಟಗಾರಿಕಾ ಇಲಾಖೆ ಮತ್ತು ಕೃಷಿ ಇಲಾಖೆ, ಕೃಷಿ ವಿಜ್ಞಾನ ಕೇಂದ್ರ, ಅದೇ ರೀತಿ ಫುಡ್ ಸೈನ್ಸು, ಅಗ್ರಿಕಲ್ಚರ್ ಯೂನಿವರ್ಸಿಟಿ ಅವ್ರದ್ದೆಲ್ಲ ಸಹಾಯ ಬೇಕಾಗಿದೆ. ಯಾಕಂದರೆ ನಾವು ಆ್ಯಸ್ ಎ ಇಂಡಿವಿಜುವಲ್ ಆಗಿ ನನಗೆ ಒಂದು ರೈತರಿಗೋಸ್ಕರ ನಾವು ಮಾಡ್ತಾಯಿದ್ದೆ, ಆದರೆ ಫುಲ್ ಟೈಮ್ ಈ ಕೆಲಸ ನಮಗೆ ಮಾಡಲಿಕ್ಕೆ ಆಗೋದಿಲ್ಲ. ಯಾಕಂದರೆ ನಾವು ನಮ್ಮದು ಕೆಲಸ ಅದೆಲ್ಲ ನೋಡ್ಕೋಬೇಕಾಗಿದೆ, ಫುಲ್ ಟೈಮ್ ಇದ್ದರೆ ಇನ್ವಾಲ್ವ್ ಮಾಡಲಿಕ್ಕೆ ಆಗೋದಿಲ್ಲ. ಆದರೆ ನಮ್ಮ ರೈತರಿಗೋಸ್ಕರ ನಾವೇ ಮಾಡಬೇಕು ಅಂತೇಳಿ ಅದು ಒಂದು ನಮ್ಮ ಜವಾಬ್ದಾರಿ ಅಂತೇಳಿ ನಾವು ಮಾಡ್ತೇವೆ, ಅದೇ ವರ್ಷ ಪೂರ್ತಿ ನಮ್ಮಿಂದ ಇದು ಆಗೋದಿಲ್ಲ, ಅದು ಒಂದು ಭಾಗ. ಹಾಗೆ ಅನೇಕ ಸಂಶೋಧನೆಗಳು ಏನಾಗ್ತಾ ಇದೆ, ಆ ಸಂಶೋಧನೆಯ ರಿಸಲ್ಟನ್ನು ಪುನಃ ಬಹಳಷ್ಟು ಸಂಶೋಧನೆಗಳಲ್ಲಿ ರೈತರಿಗೆ ವಾಪಸ್ ಕೊಡ್ತಾ ಇಲ್ಲ, ಆ ರಿಸಲ್ಟ್ ನಮ್ಮ ಜೊತೆ ಶೇರ್ ಮಾಡಬೇಕು. ಮತ್ತು ಕೆಲವು ನಾವು ಬೆಳೆಯುವ ಎಷ್ಟು ಬೆಳಿಬೇಕು ಅದೆಲ್ಲ ನಾವು ಆ ಕೆಲಸ ಮಾಡಬಹುದು, ಆದರೆ ಏನೇನು ವ್ಯಾಲ್ಯೂ ಅಡೆಡ್ ಪ್ರಾಡಕ್ಟ್ ಮಾಡಬಹುದು, ಅದಕ್ಕೆ ಹೇಗೆ ಡಿಮ್ಯಾಂಡ್ ಇದೆ, ಹೇಗೆ ಮಾರ್ಕೆಟಿಂಗ್, ಬ್ರ್ಯಾಂಡಿಂಗ್, ಇಂಥದ್ದೆಲ್ಲ ಸಪೋರ್ಟ್ ನಮಗೆ ಬೇಕೇ ಬೇಕು. ರೈತರಿಗೆ ಇದೆಲ್ಲ ಮಾಹಿತಿ ಆಗಲಿ, ತರಬೇತಿ ಕೊಡುವಂಥ ಕೆಲಸ ಈ ರಿಸರ್ಚ್ ಇನ್ಸ್ಟಿಟ್ಯೂಟ್ ಅಥವಾ ಬೇರೆ ಬೇರೆ ಇಲಾಖೆಗಳು ಮಾಡಬೇಕಾಗಿದೆ, ಮತ್ತು ಅದನ್ನೇ ನಾವು ನಿರೀಕ್ಷೆ ಮಾಡ್ತಾ ಇದ್ದೀವಿ. ಬಹಳ ಸಂತೋಷ ಡಾಕ್ಟರ್ ಜಯಾನಂದ ಡೇರಿಕರ್ ಅವರೇ. ಈ ಗೆಡ್ಡೆ ಗೆಣಸು ಮೇಳವನ್ನು ಕಳೆದ 10-11 ವರ್ಷಗಳಿಂದ ಆಯೋಜನೆ ಮಾಡ್ತಾ ಇದ್ರಿ, ಜನರ ಪಾಲ್ಗೊಳ್ಳಿ ಕೂಡ ಬಹಳಷ್ಟು ಪ್ರೋತ್ಸಾಹದಾಯಕವಾಗಿದೆ, ಇನ್ನಷ್ಟು ವ್ಯವಸ್ಥಿತವಾಗಿ ಮಾಡುವಂತಹ ಒಂದು ಕನಸನ್ನು ಕೂಡ ಕಾಣ್ತಾ ಇದ್ರಿ. ಬಹುಶಃ ನಿಮ್ಮ ಎಲ್ಲ ಕನಸುಗಳು ನನಸಾಗಲಿ ಅಂತ ಹಾರೈಸ್ತೇವೆ. ಧನ್ಯವಾದಗಳು, ನಮಸ್ಕಾರ. ಧನ್ಯವಾದ, ಥ್ಯಾಂಕ್ ಯು ಸರ್. ಕಾಳಿ ರೈತ ಉತ್ಪಾದಕ ಕಂಪನಿ ಮೂಲಕ ಗೆಡ್ಡೆ ಗೆಣಸು ಅಭಿವೃದ್ಧಿ, ಈ ಕುರಿತು ಜೋಡಾ ತಾಲೂಕಿನ ಕುಂಬಾರವಾಡದ ಡಾ ಜಯಾನಂದ್ ಎಚ್ ಡೇರಿಕರ್ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ಆಹಾರದಿಂದ ಆರೋಗ್ಯ, ಸ್ವಸ್ಥ ಜೀವನಕ್ಕೆ ಪೂರಕ ಸಲಹೆಗಳು. ನಿರ್ಜಲೀಕರಣ ತಡೆಗೆ ಮಜ್ಜಿಗೆ. ಮಜ್ಜಿಗೆ ಬಗ್ಗೆ ನಿಮಗೆಲ್ಲ ಗೊತ್ತೇ ಇದೆ. ನಮ್ಮ ಆರೋಗ್ಯಕ್ಕೆ ಲಾಭದಾಯಕವಾಗಿರುವ ಅನೇಕ ಗುಣಗಳನ್ನು ಮಜ್ಜಿಗೆಯು ಹೊಂದಿದೆ. ಹಲವಾರು ಪೋಷಕಾಂಶಗಳಿಂದ ಕೂಡಿದ್ದು ವಿಟಮಿನ್ಗಳು ಮಿನರಲ್ಸ್ಗಳ ಆಗರವಾಗಿದೆ. ಮಜ್ಜಿಗೆಯು ಪೊಟ್ಯಾಸಿಯಂ, ವಿಟಮಿನ್ B12, ಕ್ಯಾಲ್ಸಿಯಂ, ರಿಬೋಫ್ಲೋವಿನ್, ಫಾಸ್ಫರಸ್ ಹಾಗೂ ಇನ್ನಿತರ ಪೋಷಕಾಂಶಗಳನ್ನು ಹೊಂದಿದೆ. ಜೀರ್ಣಶಕ್ತಿಗೆ ಸಂಬಂಧಿಸಿದ ಅನೇಕ ತೊಂದರೆಗಳ ನಿವಾರಣೆಗೆ ಮಜ್ಜಿಗೆಯು ಸಹಕಾರಿ. ಹಾಗಾಗಿ ಹೊಟ್ಟೆಗೆ ಸಂಬಂಧಿಸಿದ ಸಣ್ಣ ಪುಟ್ಟ ಸಮಸ್ಯೆಗಳು ಎಂದ ಕೂಡಲೇ ಮಜ್ಜಿಗೆ ಕುಡಿಯುವ ಸಲಹೆಯನ್ನು ನೀಡಲಾಗ್ತದೆ. ತಕ್ಷಣ ಆರಾಮ ಎನಿಸುತ್ತದೆ. ಮಜ್ಜಿಗೆಯು ಲ್ಯಾಕ್ಟಿಕ್ ಆಮ್ಲವನ್ನು ಹೊಂದಿರುವುದರಿಂದ ಇದು ಸಾಧ್ಯವಾಗ್ತದೆ. ಮನೆಯಲ್ಲಿಯೇ ಮಾಡಿರುವಂತಹ ಮಜ್ಜಿಗೆಯು ಹೆಚ್ಚು ಉಪಯೋಗಕಾರಿ. ಪ್ರೋಬಯಾಟಿಕ್ಗಳ ಉತ್ತಮ ಮೂಲ ಮಜ್ಜಿಗೆ. ಇದು ಹೊಟ್ಟೆಯಲ್ಲಿ ಒಳ್ಳೆಯ ಬ್ಯಾಕ್ಟೀರಿಯಾಗಳ ಉತ್ಪತ್ತಿಗೆ ಕಾರಣವಾಗ್ತದೆ. ನಾವು ಆಂಟಿಬಯೋಟಿಕ್ಗಳನ್ನೆಲ್ಲ ತೆಗೆದುಕೊಂಡಾಗ ನಷ್ಟವಾಗಿರುವಂತಹ ಒಳ್ಳೆಯ ಬ್ಯಾಕ್ಟೀರಿಯಾವನ್ನು ಸರಿತೂಗಿಸುವುದಕ್ಕೆ ಮಜ್ಜಿಗೆ ಸಹಕಾರಿಯಾಗುತ್ತದೆ. ಮಜ್ಜಿಗೆಯು ಕ್ಯಾಲ್ಸಿಯಂನ ಆಗರವಾಗಿರುವುದರಿಂದ ಮೂಳೆಗಳ ಬೆಳವಣಿಗೆಗೆ ಹೆಚ್ಚು ಸಹಾಯ ಮಾಡುತ್ತದೆ. ಮಜ್ಜಿಗೆಯು ದೇಹವನ್ನು ಶುದ್ಧಗೊಳಿಸುವ ಅನುಕೂಲವನ್ನು ಮಾಡಿಕೊಡುತ್ತದೆ. ಶಕ್ತಿಯ ಉತ್ಪಾದನೆಗೆ ಸಹಾಯ ಮಾಡುತ್ತದೆ. ಲಿವರ್ನ ಕಾರ್ಯವನ್ನು ಪ್ರಚೋದಿಸುತ್ತದೆ. ಹೊಟ್ಟೆಗೆ ತಂಪನ್ನು ನೀಡುತ್ತದೆ. ದೇಹದಲ್ಲಿರುವ ಉಷ್ಣಾಂಶವನ್ನು ಕಡಿಮೆ ಮಾಡುತ್ತದೆ. ನಿರ್ಜಲೀಕರಣ ಆಗದ ಹಾಗೆ ತಡೆಯುವುದಕ್ಕೆ ಮಜ್ಜಿಗೆಯು ಸಹಕಾರಿ. ಅಧಿಕ ರಕ್ತದ ಒತ್ತಡವನ್ನು ಕಡಿಮೆ ಮಾಡುತ್ತದೆ. ಕೊಲೆಸ್ಟ್ರಾಲ್ ಕಡಿಮೆ ಮಾಡುವುದಕ್ಕೆ, ಎಸಿಡಿಟಿಯನ್ನು ನಿಯಂತ್ರಿಸುವುದಕ್ಕೆ, ಮಲಬದ್ಧತೆಯನ್ನು ಸರಿ ಮಾಡುವುದಕ್ಕೆ, ತೂಕವನ್ನು ಇಳಿಸಿಕೊಳ್ಳುವುದಕ್ಕೆ ಮಜ್ಜಿಗೆಯು ಸಹಾಯ ಮಾಡುತ್ತದೆ. ಚರ್ಮದ ಆರೋಗ್ಯಕ್ಕೂ ಕೂಡ ಇದು ಒಳ್ಳೆಯದು. ಒಟ್ಟಿನಲ್ಲಿ ದೇಹವನ್ನು ಸಮತೋಲನದಲ್ಲಿ ಇಟ್ಟುಕೊಳ್ಳುವುದಕ್ಕೆ ಮಜ್ಜಿಗೆಯು ಸಹಕಾರಿ. ಶುಂಠಿಯು ಉಪಯುಕ್ತವಾದಂತಹ ಆಹಾರ ಹಾಗೂ ಔಷಧ. ನಾವು ಸಾಮಾನ್ಯವಾಗಿ ಬಳಸುವಂತಹ ಪದಾರ್ಥಗಳಲ್ಲಿ ಶುಂಠಿಯು ಕೂಡ ಒಂದು. ಶುಂಠಿಯನ್ನು ಭಾರತೀಯ ಚಿಕಿತ್ಸಾ ಪದ್ಧತಿಯಲ್ಲಿ ಹೆಚ್ಚು ಉಪಯೋಗಿಸಲಾಗ್ತಾ ಇದ್ದು, ಹಲವಾರು ಪೋಷಕಾಂಶಗಳನ್ನು ಹೊಂದಿರುವಂತಹ ಶುಂಠಿಯ ಸದ್ಬಳಕೆಯು ಅನೇಕ ಕಾಯಿಲೆಗಳ ನಿಯಂತ್ರಣಕ್ಕೆ, ಸ್ವಸ್ಥ ಆರೋಗ್ಯಕ್ಕೆ ಕಾರಣವಾಗಬಲ್ಲದು. ಶುಂಠಿಯನ್ನು ಸೇವಿಸುವುದರಿಂದ ಬೊಜ್ಜು, ಮಧುಮೇಹ, ಹೃದಯ ಸಂಬಂಧಿ ಸಮಸ್ಯೆಗಳು ಬರುವಂತಹ ಸಂಭವನೀಯತೆ ಕಡಿಮೆ. ಶುಂಠಿಯಲ್ಲಿರುವಂತಹ ಫಿನಾಲಿಕ್ ಸಂಯುಕ್ತಗಳು ಅಜೀರ್ಣ, ಗ್ಯಾಸ್ಟ್ರಿಕ್ನಂತಹ ಸಮಸ್ಯೆಗಳಿಂದ ದೂರವಾಗುವುದಕ್ಕೆ ಸಹಾಯ ಮಾಡುತ್ತವೆ. ಆಹಾರವು ಸುಲಭವಾಗಿ ಜೀರ್ಣವಾಗಲು ಶುಂಠಿಯು ಸಹಕಾರಿ. ಹಾಗಾಗಿ ಆಹಾರದ ನಂತರದಲ್ಲಿ ಶುಂಠಿಯ ಸೇವನೆ ಆರೋಗ್ಯಕ್ಕೆ ಹಿತಕಾರಿ. ಆಹಾರದ ಅಥವಾ ಊಟದ ಮೊದಲು ಶುಂಠಿಯನ್ನು ತೆಗೆದುಕೊಳ್ಳುವುದರಿಂದ ನಂತರ ಸೇವಿಸಿರುವಂತಹ ಆಹಾರವು ಸರಿಯಾಗಿ ಜೀರ್ಣವಾಗಲು ಮತ್ತು ಯಾವುದೇ ವಿಷವಸ್ತುಗಳು ದೇಹದಲ್ಲಿ ಸಂಗ್ರಹವಾಗದೆ ಮಲಮೂತ್ರದ ಮೂಲಕ ವಿಸರ್ಜನೆಯಾಗುವುದಕ್ಕೆ ಸಹಾಯ ಮಾಡುತ್ತದೆ. ಶುಂಠಿಯನ್ನು ಜಗಿಯುವುದರಿಂದ ದೇಹದಲ್ಲಿ ರೋಗ ನಿರೋಧಕ ಶಕ್ತಿಯು ಹೆಚ್ಚಾಗಿ ಪದೇ ಪದೇ ನೆಗಡಿ, ಶೀತ ಉಂಟಾಗುವುದು ಕಡಿಮೆಯಾಗುತ್ತದೆ. ಶುಂಠಿಯ ಚಹಾ ಮಾಡಿ ಸಹ ಕುಡಿಯಬಹುದು. ಕ್ಯಾನ್ಸರ್ಗೆ ಚಿಕಿತ್ಸೆ ಪಡೆಯುವ ಸಂದರ್ಭದಲ್ಲಿ ಶೀತ ನೆಗಡಿ ಆಗುವ ಸಂಭವನೀಯತೆ ಹೆಚ್ಚಿರುವುದರಿಂದ ಆ ಸಮಯದಲ್ಲಿ ಶುಂಠಿಯ ಬಳಕೆ ಆರೋಗ್ಯ ವೃದ್ಧಿಗೆ ಸಹಾಯ ಮಾಡುತ್ತದೆ. ಗರ್ಭವತಿಯಾದ ಸಂದರ್ಭದಲ್ಲಿ ಮಹಿಳೆಗೆ ಬೆಳಗಿನ ಸಮಯದಲ್ಲಿ ವಾಂತಿ ಬಂದಂತಾಗುವುದು ಅಥವಾ ಇನ್ನಿತರೆ ಕಿರಿಕಿರಿ ಆಗ್ತಾ ಇದ್ದಲ್ಲಿ ಶುಂಠಿಯ ಬಳಕೆ ಉಪಯುಕ್ತ. ಚಳಿಗಾಲದಲ್ಲಿ ಶುಂಠಿ ಚಹಾ ದೇಹವನ್ನು ಬೆಚ್ಚಗಿರಿಸುತ್ತದೆ. ಪ್ರತಿನಿತ್ಯ ಶುಂಠಿಯ ಸೇವನೆಯಿಂದ 25% ಮಾಂಸಖಂಡಗಳ ನೋವನ್ನು ಕಡಿಮೆ ಮಾಡಬಹುದು. ಶುಂಠಿಯು ನೋವು ನಿವಾರಣೆಯಲ್ಲಿ ಅತ್ಯಂತ ಉಪಯುಕ್ತ ಹಾಗೂ ಪರಿಣಾಮಕಾರಿಯಾಗಿದೆ. ಮಹಿಳೆಯರು ಮುಟ್ಟಾದ ಸಂದರ್ಭದಲ್ಲಿ ಶುಂಠಿಯನ್ನು ಬಳಸುವುದರಿಂದ ನೋವನ್ನು ಹತೋಟಿಯಲ್ಲಿ ಇಡುವುದಕ್ಕೆ ಸಾಧ್ಯವಾಗುತ್ತದೆ. ಉರಿಯೂತಗಳನ್ನು ಕಡಿಮೆ ಮಾಡುವಲ್ಲಿ ಶುಂಠಿಯ ಪಾತ್ರ ಹಿರಿದು. ಕೋಲನ್ ಕ್ಯಾನ್ಸರ್ ಬರುವ ಸಂಭವನೀಯತೆಯನ್ನು ಇದು ಕಡಿಮೆ ಮಾಡುತ್ತದೆ. ಆಸ್ಟಿಯೋ ಆರ್ಥರೈಟಿಸ್ ಕಡಿಮೆ ಮಾಡುವುದಕ್ಕೆ ಶುಂಠಿಯು ಹೆಚ್ಚು ಸಹಕಾರಿ. ಶುಂಠಿಯು ಒಳ್ಳೆಯ ಆಂಟಿ ಆಕ್ಸಿಡೆಂಟ್ಗಳನ್ನು ಹೊಂದಿದ್ದು ಜಿಂಜರಾಲ್, ಬೀಟಾ ಕೆರೋಟೀನ್, ಕ್ಯಾಪ್ಸಿಸಿನ್, ಕರ್ಕ್ಯುಮೀನ್, ಸಿಲಿಸಿಲೇಟ್ಗಳನ್ನು ಒಳಗೊಂಡಿದೆ. ಜೊತೆಯಲ್ಲಿ ಸ್ವಲ್ಪ ಮಟ್ಟಿಗಿನ ಸಕ್ಕರೆಯ ಅಂಶ, ನಾರಿನಾಂಶ, ಪ್ರೋಟೀನ್, ಸೋಡಿಯಂ, ವಿಟಮಿನ್ B6, ಕ್ಯಾಲ್ಸಿಯಂ, ಕಬ್ಬಿಣ, ವಿಟಮಿನ್ ಸಿ ಜೀವಸತ್ವ, ಪೊಟ್ಯಾಸಿಯಂ, ಮೆಗ್ನೀಷಿಯಂ, ಫಾಸ್ಫರಸ್, ಜಿಂಕ್, ಫೋಲೇಟ್ಗಳನ್ನು ಕೂಡ ಅಲ್ಪ ಪ್ರಮಾಣದಲ್ಲಿ ಹೊಂದಿದೆ. 99% ಜನರಲ್ಲಿ ಶುಂಠಿಯ ಸೇವನೆಯು ಯಾವುದೇ ರೀತಿಯ ತೊಂದರೆಗಳನ್ನು ಅಡ್ಡ ಪರಿಣಾಮವನ್ನು ಉಂಟು ಮಾಡುವುದಿಲ್ಲ.

ಡಿಜಿಟಲ್ ಅರೆಸ್ಟ್ ಸ್ಕ್ಯಾಮ್ಸು, ಡೀಪ್ ಫೇಕ್ ಫ್ರಾಡ್ಸ್, ಇನ್ವೆಸ್ಟ್ಮೆಂಟ್ ಸ್ಕ್ಯಾಮ್ಸ್, ಫೇಕ್ ಜಾಬ್ ಆಫರ್ಸ್, ಫೋನ್ ಕಾಲ್ ಸ್ಕ್ಯಾಮ್ಸ್, ರೊಮ್ಯಾಂಟಿಕ್ ಸ್ಕ್ಯಾಮ್ಸ್, ವ್ಯಾಲೆಂಟೈನ್ಸ್ ಡೇ ಅಂತ ಕೆಲವೊಂದು. ಅದು ಈ ಫ್ರಾಡ್ಸ್ಗಳಿಗೆ ಯಾರೊಬ್ರು ಒಳಗಾದರು, ಅವರು ಹೇಗೆ ಇದನ್ನು ರಿಪೋರ್ಟ್ ಮಾಡಬೇಕು ಅಂತೇಳಿ? ಸರ್, ಯಾರೇ ಆದರೂ ಈ ತರಹ ಸೈಬರ್ ಫ್ರಾಡ್ಗಳಿಗೆ ಒಳಗಾದರೆ ಸೈಬರ್ ಕ್ರೈಮ್ ಪ್ರಿವೆನ್ಷನ್ ಮೆಕಾನಿಸಮ್ ಇದೆ, ಅದರಲ್ಲಿ ಟೋಲ್ ಫ್ರೀ ನಂಬರ್ಸ್ ಇದೆ. ಅವರು ಈ ಟೋಲ್ ಫ್ರೀ ನಂಬರ್ 1930 ಇದರಲ್ಲಿ ರಿಜಿಸ್ಟರ್ ಮಾಡ್ಕೊಳ್ಬಹುದು. ತಮ್ಮ ದೂರುಗಳನ್ನು ವೆಬ್ಸೈಟ್ ಮುಖಾಂತರವೂ ದಾಖಲೆ ಮಾಡ್ಕೋಬಹುದು. ವೆಬ್ಸೈಟ್ ಹೆಸರು cybercrime.gov.in ಅಂತ ಇದೆ. ಇವತ್ತಿನ ಡಿಜಿಟಲ್ ಯುಗದಲ್ಲಿ ಡಿಜಿಟಲ್ ಅರೆಸ್ಟ್ಗಳು ಮತ್ತು ಡೀಪ್ ಫೇಕ್ ಫ್ರಾಡ್ಗಳು, ಇನ್ವೆಸ್ಟ್ಮೆಂಟ್ ಸ್ಕ್ಯಾಮ್ಗಳು, ಫೇಕ್ ಜಾಬ್ ಆಫರ್ಸ್ಗಳು, ಈ ಕೊರಿಯರ್ ರಿಲೇಟೆಡ್ ಸ್ಕ್ಯಾಮ್ಗಳಾಗ್ತಾ ಇದೆ ಫೋನ್ ಕಾಲ್ ಮುಖಾಂತರ, ಇದೇ ರೀತಿಯಾದಂತಹ ಸೆವರಲ್ ಆನ್ಲೈನ್ ಮತ್ತು ಮೊಬೈಲ್ ಮುಖಾಂತರ ಫ್ರಾಡ್ಗಳನ್ನು ನಾವು ದಿನನಿತ್ಯ ನೋಡ್ತಾ ಇದ್ದೇವೆ. ಸೈಬರ್ ಕ್ರೈಮ್ಸ್ನ ರಿಜಿಸ್ಟರ್ ಮಾಡಬೇಕಾಗಿದ್ರೆ 1930 ಎಂಬ ಟೋಲ್ ನಂಬರ್ ಅನ್ನು ಉಪಯೋಗಿಸಿಕೊಳ್ಬಹುದು. ಇಲ್ದಿದ್ರೆ ವೆಬ್ಸೈಟ್ನಲ್ಲಿ ನಿಮ್ಮ ಕಂಪ್ಲೇಂಟ್ಸ್ನ ರಿಜಿಸ್ಟರ್ ಮಾಡಿಕೊಳ್ಳಕ್ಕೆ www.cybercrime.gov.in ಅನ್ನು ಉಪಯೋಗಿಸಿಕೊಳ್ಳಬಹುದು. ನಮ್ಮ ಸಾರ್ವಜನಿಕರು ಈ ISEA ಜೊತೆಗೆ ಹೇಗೆ ಕೈ ಜೋಡಿಸಬಹುದು ಅಂತೇಳಿ? ಪ್ರತಿಯೊಬ್ಬರಲ್ಲೂ ಸೈಬರ್ ಹೈಜೀನ್ ಸಂಸ್ಕೃತಿಯನ್ನು ಬೆಳೆಸಲು ಉತ್ಸಾಹಿ ನಾಗರಿಕರನ್ನು ISEA ಅಂಬಾಸಿಡರ್ ಆಗಲು ಆಹ್ವಾನಿಸುತ್ತಿದೆ. ಸೈಬರ್ ಸುರಕ್ಷಿತ ಜೀವನ ಶೈಲಿಯನ್ನು ಪ್ರಚಾರ ಮಾಡಬಹುದು. ಸೊ ಅಂಬಾಸಿಡರ್ ಆಗುವ ಪ್ರಯೋಜನಗಳೇನೆಂದರೆ ISEA ಯಿಂದ ಸಿಗುವ ಪ್ರಮಾಣ ಪತ್ರ ಅಥವಾ ಸರ್ಟಿಫಿಕೇಟ್, ಗೌರವ ಪತ್ರ ಅಪ್ರಿಸಿಯೇಷನ್ ಲೆಟರ್, ಅದಲ್ಲದೆ ನಗದು ಬಹುಮಾನಗಳು ಮತ್ತು ಪ್ರಶಸ್ತಿಗಳು. ಸೈಬರ್ ಸುರಕ್ಷಿತ ಭಾರತವನ್ನು ನಿರ್ಮಿಸಲು ನಾವು ಎಲ್ಲರೂ ಒಗ್ಗೂಡಿ ಕೆಲಸ ಮಾಡೋಣ. ಅಭಿವೃದ್ಧಿಗಾಗಿ, ಜಾಗೃತಿಗಾಗಿ ISEA ಜೊತೆ ಸೇರಿ. ಸೇಫರ್ ಇಂಟರ್ನೆಟ್ ಡೇ ಪ್ರಾಯೋಜಿತ ಕಾರ್ಯಕ್ರಮ ಕೇಳಿದಿರಿ. ಆನ್ಲೈನ್ನಲ್ಲಿ ಸುರಕ್ಷಿತವಾಗಿರಲು ಪ್ರಮುಖ ಮಾಹಿತಿಗಾಗಿ www.staysafeonline.in ಗೆ ಭೇಟಿ ನೀಡಿ. ಈ ಕಾರ್ಯಕ್ರಮವನ್ನು ಸಾರ್ವಜನಿಕ ಹಿತಾಸಕ್ತಿಗಾಗಿ ಪ್ರಸ್ತುತಪಡಿಸಿದವರು ಭಾರತ ಸರ್ಕಾರದ ಎಲೆಕ್ಟ್ರಾನಿಕ್ಸ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯ. ಈಗ ಕೇಳಿ ಜನಪದ ಸಂಗೀತದಲ್ಲಿ ನಾಗಪ್ಪ ಕುಶಾಲಗೌಡ ಮತ್ತು ಸಂಗಡಿಗರಿಂದ ಗುಮಟೆ ಪಾಂಗ. ದೇವಸ್ಥಾನದ ಮುಂದೆ ಸುಗ್ಗಿಯಲ್ಲಿ ಆಡುವ ಹಾಡು. ತಂದನು ತಾನ ತಂದನ ತಂದೆ ನಾನನ್ನು ತಂದನು ತಾನ ತಂದನ ನೇಲೋತಾನ ಕೆರೆ ಸುತ್ತೆ ಕಾದುಗಿಯೋ ಮರಣ ಸುತ್ತೆ ಮಾಲುಗಿಯೋ ದಾರಿಂದ ಸೂತೆ ಹಾರಾಗಿಡಿಯೋ ತಾನ ದಾರಿಂದ ಸೂತೆ ಹಾರಗಿಳಿಯೋ ರಾಣದ ಗಿಳಿಯೋ ಪಾದರ ಸೂತೆ ಪರಾಜಯೋ ತಾನ ಸೂತೆ ಪರಾಜಯೋ ದ್ಯಾವರೆ ಅಂದಲ ಸೂತೆ ಹರಿಗೊಳೋ ತಾನ ಪರಾಜಯೋ ದ್ಯಾವರೆ ಅಂದಲ ಸೂತೆ ಹರಿಗೊಳೋ ತಾನ ಅಂದಲ ಸೂತೆ ಹರಿಗೊಳೋ ದ್ಯಾವರೆ ತುಳಸಿಯುತ್ತಲ್ಲ ಗುಣಗಳೋ ತಾನ ತುಳಸಿಯುತ್ತಲ್ಲ ಗುಣಗಳೋ ದ್ಯಾವರೆ ಅಂದಲ ಶೂತೆ ಹರಿಗೊಳೋ ತಾನ ಜಂಗಳದಲ್ಲೇ ತೋಳು ಚಮ್ಮಯೂರ್ ಮನೆಯಲ್ಲೇ ಎಂಟೇ ದಿನ ಚಂದೆ ಶನಿವಾರ ಹೋತಾನ ಶನಿವಾರ ಇವ್ರ ಮನೆ ಅಲ್ಲೇ ಐದರ ಸಿಗೋಂದೆ ಪುನವರ ಹೋತಾನ ಐದರ ಸಿಗೋಂದೆ ಪುನವರ ಇವ್ರ ಮನೆ ಅಲ್ಲೇ ಹತ್ತರ ಸಿಗೋಂದೆ ರಾಧಿನ ಹೋತಾನ ದೇವಸ್ಥಾನದಲ್ಲಿ ಪೂಜ್ಯ ಮನೆ ಪ್ರವೇಶ ಅಂದ್ರೆ ಏಳು ಪದ ಒಲಿಯೇ ಇಲ್ಲದ ಗುಮಟೆ ಎಷ್ಟು ಬರೆಸಿದಾರೇನು ಒಲಿಯೇ ಇದ್ದಟ್ಟ ಹಿರಿಯೇ ಬರುವಾದೇನು ಜನರೇ ಒಲಿಯೇ ಇಲ್ಲದ ತಾಳ ಎಷ್ಟೇ ಬಾರಿಸಿದಾರೇನು ಬರುವಾದೇನೋ ಜನರೇ ಬರಗೋಳಿಲ್ಲದಟ್ಟೆ ಎಷ್ಟೇ ಚಂದದರೇನೋ ಬರಗೋಳಿಲ್ಲದಟ್ಟೆ ಎಷ್ಟೇ ಚಂದದರೇನೋ ಬರುವೇ ಇದ್ದಟ್ಟ ಸಿರಿಯೇ ಬರುವಾದೇ ಬರುವಾದೇನೋ ಜನರೇ ಗೌಡಾರಿಲ್ಲದ ಕೂಟ ಎಷ್ಟೇ ಕೂಡಿದಾರೇನೋ ಗೌಡಾರಿ ಇಲ್ಲದ ಕೂಟ ಎಷ್ಟೇ ಕೂಡಿದರೇನೋ ಗೌಡ ಇದ್ದಟ್ಟಿಗೆ ಬರುವಾದೇನೋ ಜನರೇ ಗೌಡ ಇದ್ದಟ್ಟಿಗೆ ಬರುವಾದೇನೋ ಜನರೇ